ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಸಾಯಂಕಾಲವಾಗ್ತಾ ಇದೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವತಿಯ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಈಗ ದೇವಾಲಯಗಳಲ್ಲಿ ಮಂಗಳಾರತಿ ಆರಂಭವಾಗಿದೆ. ಶಂಖ, ಜಾಗಟೆ, ಗಂಟೆಗಳ ಧ್ವನಿ ಕೇಳಿ ಬರ್ತಾ ಇದೆ. ಇಂದಿನ ರಾತ್ರಿಯನ್ನ ಮಾಸ್ಟರ್ ಮಹಾಶಯ ಇಲ್ಲೇ ಕಳೆಯಬೇಕು ಅಂತ ನಿರ್ಧರಿಸಿದ್ದಾನೆ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಮಾಸ್ಟರಿಗೆ ಹೇಳಿದರು, ಭಕ್ತಮಾಲೆ ಅನ್ನುವ ಪುಸ್ತಕದಿಂದ ತಮಗೊಂದು ಕಥೆಯನ್ನ ಓದಿ ಹೇಳುವಂತೆ. ಈಗ ಮಾಸ್ಟರ್ ಓದಿ ಹೇಳ್ತಾ ಇದ್ದಾನೆ. ಒಂದು ಪ್ರದೇಶದಲ್ಲಿ ಜಯಮಲ್ಲ ಎಂಬ ಹೆಸರಿನ ಒಬ್ಬ ದೊಡ್ಡ ಭಕ್ತನಿದ್ದ. ಆತ ಕೃಷ್ಣನಲ್ಲಿಟ್ಟಿದ್ದ ಪ್ರೀತಿ ಅನಿರ್ವಚನೀಯವಾದ ಆಗಿತ್ತು. ಕೃಷ್ಣ ಪೂಜೆಗೆ ಸಲ್ಲಿಸಬೇಕಾದ ಎಲ್ಲಾ ಕ್ರಿಯಾಕರ್ಮಗಳನ್ನು ವಿಶೇಷವಾದ ಶ್ರದ್ದಾಭಕ್ತಿಯಿಂದ ಎಂದಿಗೂ ತಪ್ಪದ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದ. ಆ ಕೃಷ್ಣ ವಿಗ್ರಹವನ್ನು ಶ್ಯಾಮಲ ಸುಂದರ ಎಂಬ ಹೆಸರಿನಿಂದ ಪೂಜಿಸುತ್ತಿದ್ದ. ಸಂಪೂರ್ಣವಾಗಿ ತನ್ನ ಇಷ್ಟದೇವನಲ್ಲೇ ತೃಪ್ತನಾಗಿದ್ದುದರಿಂದ ಆತ ತನ್ನ ಮನಸ್ಸನ್ನು ಬೇರೆ ಯಾವ ದೇವದೇವಿಯರ ಕಡೆಗೂ ಹರಿಸುತ್ತಿರಲಿಲ್ಲ. ಶ್ಯಾಮಲ ಸುಂದರನ ಪೂಜೆ ಪುರಸ್ಕಾರಗಳಲ್ಲಿ ದಿನವೂ ಬಹುಮಟ್ಟಿಗೆ ಮಧ್ಯಾಹ್ನದವರೆಗೆ ತಾನು ನಿರತನಾಗಿರಬೇಕು ಎಂಬುದೇ ಆತನ ಅಚಲ ನಿಷ್ಠೆ. ರಾಜ್ಯ ಧನ ಕಳೆದುಕೊಳ್ಳಬೇಕಾಗಿ ಬಂದರೂ ಸ್ವಲ್ಪವೂ ಹೆದರದೆ ತನ್ನ ಈ ನಿಷ್ಠೆಯನ್ನು ಪರಿಪಾಲಿಸಿಕೊಂಡು ಬರುತ್ತಿದ್ದ. ಇದು ಶತ್ರು ರಾಜನಿಗೆ ಗೊತ್ತಾಗಿ ಆತ ದಂಡೆತ್ತಿ ಬಂದು ಬೆಳಗಿನ ವೇಳೆ ಪಟ್ಟಣವನ್ನು ಮುತ್ತಿದ. ಜಯಮಲ್ಲನಿಂದ ಆಜ್ಞೆ ಬಾರದಿದ್ದುದರಿಂದ ಆತನ ಸೇನೆ ಶತ್ರುರಾಜನನ್ನ ಎದುರಿಸಲಿಲ್ಲ. ಆದ್ದರಿಂದ ಶತ್ರುರಾಜ ಪಟ್ಟಣವನ್ನು ಮುತ್ತಿರುವುದನ್ನು ಸುಮ್ಮನೆ ನೋಡಲಾರಂಭಿಸಿತು ಆ ಸೇನೆ. ಶತ್ರುವಿನ ಸೇನೆ ಸಾವಕಾಶವಾಗಿ ರಾಜಧಾನಿಯ ಕಂದಕವನ್ನ ಸುತ್ತುಗಟ್ಟಿತು. ಆದರೂ ಜಯಮಲ್ಲ ಪೂಜಾಗ್ರಹವನ್ನು ಬಿಟ್ಟು ಹೊರಕ್ಕೆ ಬರಲಿಲ್ಲ. ಜಯಮಲ್ಲನ ತಾಯಿ ಆತನನ್ನು ಸಮೀಪಿಸಿ ಬಹಳವಾಗಿ ಅಳುತ್ತಾ ಶತ್ರುವನ್ನು ಎದುರಿಸುವಂತೆ ಕೇಳಿಕೊಂಡಳು. ಆತ ಶಾಂತವಾಗಿಯೇ ಆಕೆಗೆ ಹೇಳಿದ, ಏಕಮ್ಮ ಇಷ್ಟೊಂದು ದುಃಖಿಸುತ್ತೀಯೇ? ಈ ರಾಜ್ಯವನ್ನು ನನಗೆ ಕೊಟ್ಟವನು ಶ್ಯಾಮಲ ಸುಂದರ. ಆತನೇನಾದರೂ ನನ್ನಿಂದ ಕಿತ್ತುಕೊಂಡು ಬಿಡಬೇಕೆಂದು ಇಚ್ಛೆ ಪಟ್ಟುದೇ ಆದರೆ ನಾನು ಏನು ತಾನೇ ಮಾಡಲು ಸಾಧ್ಯವಾದೀತು? ಆದರೆ ಆತ ನನ್ನನ್ನು ರಕ್ಷಿಸಿದ್ದೇ ಆದರೆ ಯಾರೂ ನನಗೇನೂ ಮಾಡಲಾರರು. ಬರೀದೇ ನಮ್ಮ ಪ್ರಯತ್ನ ವ್ಯರ್ಥ. ಇಷ್ಟರಲ್ಲಿ ವಾಸ್ತವಿಕವಾಗಿಯೂ ಶ್ಯಾಮಲ ಸುಂದರನೇ ಶಸ್ತ್ರ ಸಜ್ಜಿತನಾಗಿ ದೊರೆಯ ಕುದುರೆಯನ್ನು ಹತ್ತಿ ಯುದ್ಧರಂಗಕ್ಕೆ ಹೋಗಿಬಿಟ್ಟಿದ್ದ. ಅಲ್ಲಿ ತಾನೊಬ್ಬನೇ ಶತ್ರುರಾಜನನ್ನು ಎದುರಿಸಿ ಆತನ ಸೇನೆಯನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ನಂತರ ಶ್ಯಾಮಲ ಸುಂದರ ದೇವಾಲಯಕ್ಕೆ ಹಿಂದಿರುಗಿ ಬಂದು ಕುದುರೆಯನ್ನು ಅದರ ಪಾಡಿಗೆ ಕಟ್ಟಿಹಾಕಿದ. ಜಯಮಲ್ಲ ಪೂಜೆಯನ್ನು ಮುಗಿಸಿದ ನಂತರ ಹೊರಗೆ ಬಂದು ನೋಡುತ್ತಾನೆ, ತನ್ನ ಕುದುರೆ ಬೆವರಿನಿಂದ ಪೂರ್ಣವಾಗಿ ತೊಯ್ದು ಹೋಗಿದೆ ಮತ್ತು ಸುಮ್ಮನೆ ಏದುತ್ತಿದೆ. ಆತ ವಿಚಾರಿಸಿದ, ತನ್ನ ಕುದುರೆಯನ್ನು ಹತ್ತಿ ಹೋಗಿದ್ದವರು ಯಾರು, ಯಾರು ಅದನ್ನು ತಂದು ಇಲ್ಲಿ ಕಟ್ಟಿಹಾಕಿದರು ಎಂದು. ಅಧಿಕಾರಿಗಳು ಆತನಿಗೆ ತಿಳಿಸಿದರು, ತಮಗೆ ಇದರ ಸಂಬಂಧವಾಗಿ ಏನೂ ಗೊತ್ತಿಲ್ಲ ಎಂದು. ದೊರೆ ಚಿಂತಾಕ್ರಾಂತನಾಗಿ ತನ್ನ ಸೇನೆಯೊಡನೆ ಯುದ್ಧರಂಗಕ್ಕೆ ಹೋದ. ಅಲ್ಲಿ ಅವನ ಆಶ್ಚರ್ಯಕ್ಕೆ ಶತ್ರುರಾಜನೊಬ್ಬನ ವಿನ ಉಳಿದವರೆಲ್ಲ ಸತ್ತು ಬಿದ್ದಿದ್ದಾರೆ. ಜಯಮಲ್ಲ ಈ ಅದ್ಭುತ ಕಾರ್ಯದ ರಹಸ್ಯವನ್ನರಿಯಲಾರದೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನೆದುರಿಗೆ ಕಾಣುತ್ತಿರುವ ದೃಶ್ಯವನ್ನು ನೋಡಲಾರಂಭಿಸಿದ. ಅಷ್ಟರಲ್ಲಿ ಶತ್ರುರಾಜ ಜಯಮಲ್ಲನನ್ನು ಸಮೀಪಿಸಿ ಆತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳಿದ, ನನ್ನ ಆಂತರ್ಯದಲ್ಲಿರುವುದನ್ನು ನಿವೇದಿಸಿಕೊಳ್ಳಲು ನೀವು ನನಗೆ ಅನುಮತಿಯನ್ನು ನೀಡಬೇಕು. ನಾನು ಯುದ್ಧ ಮಾಡುವ ಬಗ್ಗೆ ಹೇಗೆ, ನಿಮ್ಮ ಹತ್ತಿರ ಇಡೀ ವಿಶ್ವವನ್ನೇ ಗೆಲ್ಲಬಲ್ಲ ಯೋಧನೊಬ್ಬನಿದ್ದಾನೆ, ನನಗೆ ನಿಮ್ಮ ರಾಜ್ಯವೇ ಆಗಲಿ ಧನ ಕನಕಾದಿಗಳೇ ಆಗಲಿ ಬೇಕಾಗಿಲ್ಲ, ನೀವು ನಿಮ್ಮ ಆ ಸ್ನೇಹಿತ ಇದ್ದಾನಲ್ಲ ಆ ನೀಲಿ ಬಣ್ಣದ ಯೋಧ, ಆತನ ಸಂಬಂಧವಾಗಿ ತಿಳಿಸುವುದಾದರೆ ನಾನು ಖಂಡಿತವಾಗಿಯೂ ನನ್ನ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ. ನಾನು ಆತನ ಕಡೆ ಕಣ್ಣು ಹಾಕುವುದೇ ತಡ ಆತ ನನ್ನ ಹೃದಯ ಮತ್ತು ಜೀವವನ್ನು ವಶ ಮಾಡಿಕೊಂಡು ಬಿಟ್ಟ. ಆಗ ಜಯಮಲ್ಲನಿಗೆ ಎಲ್ಲ ಅರ್ಥವಾಯಿತು. ಯುದ್ಧರಂಗಕ್ಕೆ ಬಂದಿದ್ದವನು ನಮ್ಮ ಶ್ಯಾಮಲಸುಂದರನಲ್ಲದೆ ಬೇರೆ ಇನ್ನಾರೂ ಅಲ್ಲ ಎಂದು. ಶತ್ರುರಾಜನಿಗೂ ವಾಸ್ತವಿಕತೆ ಗೊತ್ತಾಯಿತು. ಆಗ ಆತ ಜಯಮಲ್ಲನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆತನ ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀಕೃಷ್ಣನ ಕೃಪೆಗೆ ಪಾತ್ರನಾದ. ಅಂತ ಮಾಸ್ಟರ್ ಮಹಾಶಯ ಈ ಕಥೆಯನ್ನ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನಗೆ ಇವುಗಳಲ್ಲಿ ನಂಬಿಕೆ ಇದೆಯೇ? ಶ್ರೀಕೃಷ್ಣ ಕುದುರೆಯನ್ನು ಹತ್ತಿ ಹೋಗಿ ಜಯಮಲ್ಲನ ಸೇನೆಯನ್ನು ನಾಶ ಮಾಡಿ ಬಂದುದನ್ನು ನೀನು ನಂಬುತ್ತೀಯಾ ಅಂತ. ಕೆಲವು ಕೆಲವು ರೋಮಾಂಚಕರವಾದಂತಹ ಕಥೆಗಳನ್ನ ಮಕ್ಕಳಿಗೆ ಹೇಳಿದಾಗ ಬಾಯಿಬಿಟ್ಟುಕೊಂಡು ಕಣ್ಣು ತೆರೆದುಕೊಂಡು ಕೇಳ್ತಾ ಇರುತ್ತವೆ. ಕಥೆ ಎಲ್ಲ ಮುಗಿದ ಮೇಲೆ ಇದು ನಿಜವಾಗಿ ನಡೀತಾ ಅಂತ ಕೇಳ್ತಾರೆ ಅವರು. ನಿಜವಾಗಿ ನಡೆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತನ್ನು ಭಾವನೆ ಅವರಿಗೆ. ಶ್ರೀಕೃಷ್ಣ ಇದೇ ರೀತಿಯಲ್ಲಿ ನಿಜವಾಗಿಯೂ ಹೋದದ್ದೇ ಹೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತನೋ ಭಾವನೆ ಬಾಕಿ ಹೋದರಿಗೂ ಬರೋದು ಸಾಧ್ಯ. ಶ್ರೀರಾಮಕೃಷ್ಣರಿಗೆ ಅದರ ಬಗ್ಗೆ ಸಂಶಯ ಇಲ್ಲ. ಆದರೆ ಮಾಸ್ಟರ್ ಮಹಾಶಯ ಅದನ್ನು ಒಪ್ಪುದಕ್ಕೆ ಸಾಧ್ಯವೇ ಇಲ್ಲವೇ ಅನ್ನೋದನ್ನ ಪರೀಕ್ಷಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಸಾಧ್ಯವೇ ಅಂತನ್ನುವ ಪ್ರಶ್ನೆ ಇವತ್ತಿಗೂ ಕೂಡ ಉಳಿದಿದೆ. ಎಂತೆಂತಹ ಭಕ್ತರು ಕೂಡ ಕಷ್ಟಗಳಿಗೆ ಗುರಿಯಾದಾಗ ಅವನ ಇಷ್ಟ ದೇವರು ಇಷ್ಟು ಸ್ಪಷ್ಟವಾಗಿ ಬಂದು ಪರಿಹರಿಸಿದ ಉದಾಹರಣೆ ನಮಗೆ ಇವತ್ತು ಸಿಗ್ತಾ ಇಲ್ಲ. ಕೋಟಿ ಕೋಟಿ ಜನರಿಂದ ಕೂಡಿದಂತಹ ಈ ವಿಶಾಲ ಪ್ರಪಂಚದಲ್ಲಿ ವರ್ಷಕ್ಕೊಂದಾದರೂ ಇಂಥದ್ದೊಂದು ಘಟನೆ ನಡೆಯಬೇಡವೆ? ಅದು ಪೇಪರ್ನಲ್ಲಿ ಬರೋದು ಬೇಡವೆ? ಪೇಪರ್ನವರಲ್ಲಿ ಇಂತಹ ಸುದ್ದಿ ಬಂದರೆ ಎಷ್ಟು ಆನಂದವಾಗಿ ಹಾಕ್ತಾ ಇದ್ರು. ಅದ್ಭುತವಾದಂತಹ ಘಟನೆ ಇದು. ಅಂತಹ ಅದ್ಭುತವಾದ ಘಟನೆಯೇ ಬೇಕವರಿಗೆ. ನಾನೊಮ್ಮೆ ನ್ಯೂಸ್ ಪೇಪರ್ನವರಿಗೆ ಹೇಳಿದೆ, ನಮ್ಮ ರಾಮಕೃಷ್ಣಾಶ್ರಮ ಎಂತೆಂಥ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದೆ, ಹಾಗೆ ಇತರ ಧರ್ಮ ಸಂಸ್ಥೆಗಳು ಕೂಡ ಎಂತೆಂಥ ಅದ್ಭುತವಾದ ಸೇವಾ ಕಾರ್ಯಗಳಿಂದ ಆಗಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಆಗಲಿ ಮಾಡ್ತಾ ಇದ್ದಾರೆ. ಅವುಗಳು ಯಾವುದನ್ನು ಕೂಡ ನೀವು ವಿಶದವಾಗಿ ವಿವರವಾಗಿ ಬಣ್ಣಿಸೋದಿಲ್ಲ ನಿಮ್ಮ ಪತ್ರಿಕೆಯಲ್ಲಿ. ಯಾವ್ದಾವುದೋ ಕೆಲಸಕ್ಕೆ ಬಾರದೆ ಇದ್ದದ್ದು ಅವನು ಇವನ್ ಕೊಂದ ಇವನ್ ಅವನ್ ಕೊಂದ ಅಂತ ಹೇಳ್ತಕ್ಕಂತ ಮಾತನ್ನ, ಅಲ್ಲಿ ಕಳತನ ಆಯ್ತು ಇಲ್ಲಿ ದರೋಡೆ ಆಯ್ತು ಅಂತ ಹೇಳ್ತಕ್ಕಂತ ಮಾತನ್ನ, ಅವರು ನಿನ್ನೆ ಹೇಳಿದ ಮಾತನ್ನು ಇವತ್ತು ಅಲ್ಲ ಅಂತ ಹೇಳಿದ್ದಾರೆ ಧೈರ್ಯವಾಗಿ ಅಂತ ಹೇಳ್ತಕ್ಕಂತ ಮಾತನ್ನ ಎಲ್ಲ ಬರಿತಾ ಇದ್ದೀರಿ ನೀವು. ಅದಕ್ಕೆ ಅವರು ಹೇಳಿದರು, ಸ್ವಾಮೀಜಿ ಈ ವರ್ತಮಾನ ಪತ್ರಿಕೆಯ ಸ್ವಭಾವ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಒಂದು ನಾಯಿ ಮನುಷ್ಯನನ್ನು ಕಚ್ಚಿದ್ರೆ ಅದು ವರ್ತಮಾನ ಅಲ್ಲ, ಮನುಷ್ಯನೇ ಏನಾದರೂ ನಾಯಿಯನ್ನು ಕಚ್ಚಿದ್ರೆ ಅದೊಂದು ವರ್ತಮಾನ, ಅದು ನಾವು ಹಾಕ್ತೇವೆ ಅದರಲ್ಲಿ. ಈ ಕಥೆ ಅಂತ ಹೇಳ್ತಕ್ಕಂತಹದ್ದು ಭಕ್ತಮಾಲೆ ಭಕ್ತಮಾಲೆ ಅಂತ ಹೇಳ್ತಕ್ಕಂತಹ ಪುಸ್ತಕದಲ್ಲಿ ಬಂದಂತಹ ಕಥೆಗಳಲ್ಲಿ ಒಂದು. ಭಕ್ತರ ಜೀವನ ಬಹಳ ಅಪೂರ್ವವಾದಂತಹದ್ದು. ಮಹಾರಾಷ್ಟ್ರದ ಸಂತರು ಅಂದಷ್ಟು ಒಂದಷ್ಟು ಜನ ಆಗಿನ ಕಾಲದಲ್ಲಿ ಆಗಿ ಹೋದ್ರು. ಅವರ ಜೀವನಗಳಲ್ಲಿ ಇಂದಿದ್ದ ಘಟನೆಗಳು ಹೇರಳವಾಗಿ ಬರುತ್ತವೆ. ಹಾಗೆ ತಮಿಳುನಾಡಿನಲ್ಲಿ ಆಳ್ವಾರರು ಅಂತ ಒಂದು 12 ಜನ, ನಯನಾರರು ಅಂತ ಒಂದು 12 ಜನ ಭಕ್ತಾದಿಗಳು ಆಗಿ ಹೋದರು. ಅವರ ಕಾಲದಲ್ಲೂ ಕೂಡ ಇಂದಿಂತಹದ್ದೆಲ್ಲ ಘಟನೆಗಳು ನಡೆದಿದ್ವು, ಅವುಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಬರೆದಿಡಲಾಗಿದೆ. ಹಾಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ್ದಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಬಂದು ಹೋದರು, ಆಮೇಲೆ ಅವರು ಪತ್ತೆ ಇಲ್ಲ. ಅದು ಯಾತಕ್ಕೆ ಹಾಗಾಗ್ತಾ ಇದೆಯೋ ಆ ವಿಚಾರ ಬೇರೆ. ಅಂತೂ ಇಂತಿದ್ದ ಘಟನೆಗಳೆಲ್ಲ ಆಗೋದಕ್ಕೆ ಸಾಧ್ಯ ಅಂತನ್ನೋದನ್ನ ಶ್ರೀರಾಮಕೃಷ್ಣರು ಈ ಮೂಲಕ ಒತ್ತಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಆ ಒಂದು ಪ್ರಶ್ನೆಯನ್ನು ಕೇಳಿದಾಗ, ಅಂದ್ರೆ ಇವುಗಳೆಲ್ಲ ನಿನ್ನ ನಂಬಿಕೆ ಇದೆಯಾ ಅಂತ ಕೇಳಿದಾಗ, ಮಾಸ್ಟರ್ ಮಹಾಶಯ ಹೇಳ್ತಾನೆ, ಜಯಮಲ್ಲ ಶ್ರೀಕೃಷ್ಣನನ್ನ ಅತ್ಯಂತ ವ್ಯಾಕುಲ ಹೃದಯನಾಗಿ ಪ್ರಾರ್ಥನೆ ಮಾಡಿದ ಅನ್ನೋದನ್ನು ನಂಬುತ್ತೇನೆ. ಆದರೆ ಶ್ರೀಕೃಷ್ಣ ಕುದುರೆಯನ್ನು ಹತ್ತಿ ಅಲ್ಲಿಗೆ ಬಂದದನ್ನ ಶತ್ರುರಾಜ ನಿಜವಾಗಿ ನೋಡಿದನೆ? ಶ್ರೀಕೃಷ್ಣನೇನೋ ಸವಾರನಾಗಿ ಅಲ್ಲಿಗೆ ಬಂದಿರಬಹುದು, ಆದರೆ ಅವರು ಆತನನ್ನು ನಿಜವಾಗಿ ನೋಡಿದರೆ ಅಂತ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ, ಅದನ್ನು ಮಾತ್ರ ನಾನು ಹೇಳಲಾರೆ ಅಂತ. ಆಗ ಶ್ರೀರಾಮಕೃಷ್ಣ ನಗ್ತಾ ಹೇಳ್ತಾರೆ, ಈ ಪುಸ್ತಕದಲ್ಲಿ ಭಕ್ತರ ಅನೇಕ ಒಳ್ಳೆ ಕಥೆ ಇವೆ, ಆದರೆ ಎಲ್ಲ ಒಂದೇ ಸ್ವರದವು, ಅಲ್ಲದೆ ಅನ್ಯಮತದವರ ನಿಂದೆ ಈ ಪುಸ್ತಕದಲ್ಲಿ ಇದೆ ಅಂದ್ಬಿಟ್ರು. ಶ್ರೀಕೃಷ್ಣ ಬಂದನೋ ಹೋದನೋ ಅಂತನೋ ವಿಷಯವಾಗಿ ಶ್ರೀರಾಮಕೃಷ್ಣ ಏನು ಹೇಳಲೇ ಇಲ್ಲ. ಅವರೇನು ಹೇಳ್ತಾರೆ, ಒಳ್ಳೊಳ್ಳೆಯ ಕಥೆಗಳೆಲ್ಲ ಇವೆ ಅಂತ ಹೇಳಿದ್ರು. ಒಳ್ಳೊಳ್ಳೆಯ ಕಥೆಗಳಿವೆ ಅಂತ ಹೇಳಿದಾಗ ಕೃಷ್ಣ ಬಂದು ಸಂಹರಿಸಿದ್ದು ನಿಜ ಅಂತ ಹೇಳ್ತಕ್ಕಂತಹ ಒಂದು ಅರ್ಥವನ್ನು ಅದು ಕೊಡುತ್ತೆ. ಒಳ್ಳೆಯ ಭಕ್ತರು ಅಂತಂದ್ರೆ ಹಾಗೇನೆ, ಅಲ್ಲಿ ಏನೇನು ನಡೀತೋ ಅದೆಲ್ಲ ಸತ್ಯ, ಇಲ್ಲಿದ್ರೆ ಒಳ್ಳೆ ಭಕ್ತರಾಗೂ ಸಾಧ್ಯವಿಲ್ಲ ಅದು. ಆದರೆ ಶ್ರೀರಾಮಕೃಷ್ಣರು ಈ ಕಥೆಯನ್ನು ಓದಿಸುವುದರ ಮೂಲಕ ತಾವು ಅವತಾರ ತಾಳಿ ಯಾವ ಒಂದು ಸಂದೇಶವನ್ನ ಜಗತ್ತಿಗೆ ಕೊಡಬೇಕಾಗಿತ್ತೋ ಅದನ್ನ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸಂದರ್ಭವನ್ನು ಮಾಡಿಕೊಂಡು ಬೇರೆ ಬೇರೆ ಸಂದೇಶಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಬರ್ತಾ ಇರುವವರವರು. ಸರ್ವಧರ್ಮ ಸಮನ್ವಯ ಆಗಬಹುದು, ವೈರಾಗ್ಯ ಆಗಬಹುದು, ಭಗವತ್ ಪ್ರೇಮ ಆಗಬಹುದು, ಎಲ್ಲ ದೇವದೇವಿಯರು ಆ ಒಬ್ಬ ಪರಬ್ರಹ್ಮನಿಂದ ಆವಿರ್ಭವಿಸಿದವರು ಅಂತ ಹೇಳ್ತಕ್ಕಂಥ ತತ್ವವು ಆಗಬಹುದು. ಹೀಗೆ ಬಗೆ ಬಗೆಯ ಸಂದೇಶಗಳನ್ನು ಜಗತ್ತಿಗೆ ಬೀರಿ ಜಗತ್ತಿನಲ್ಲಿ ಕಂಡು ಬರತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ ವಿಶ್ವ ಭ್ರಾತೃತ್ವವನ್ನು ಉಂಟು ಮಾಡತಕ್ಕಂತಹದ್ದು ಶ್ರೀರಾಮಕೃಷ್ಣರ ಜೀವನೋದ್ದೇಶ. ಇಲ್ಲಿ ಏನ್ ಹೇಳಿದ್ರವರು, ಆದರೆ ಅಂದ್ಬಿಟ್ರು. ಆದರೆ ಅನ್ನೋ ಶಬ್ದ ಬಂದ ಕೂಡಲೇ ಅಲ್ಲೇನೋ ಅಪಸ್ವರ ಇದೆ ಅಂತ ಅರ್ಥ. ಎಲ್ಲ ಒಂದೇ ಸ್ವರದವು ಅಂತಂದ್ಬಿಟ್ರು. ಅದೇನು ಒಂದೇ ಸ್ವರ ಅಂದ್ರೆ, ಅನ್ಯ ಮತದವರ ನಿಂದೆ ಈ ಪುಸ್ತಕದಲ್ಲಿ ಇದೆ. ಇಲ್ಲಿ ಅನ್ಯ ಮತದವರ ನಿಂದೆ ಅಂತಂದ್ರೆ ಇಲ್ಲಿ ಯಾವುದನ್ನ ಗುರಿಯಾಗಿ ಹೇಳಿರ್ಬೋದು ಅವರು ಅಂದ್ರೆ, ತನ್ನ ಇಷ್ಟ ದೇವನನ್ನ ಪ್ರೀತಿಸುವ ಸಂದರ್ಭದಲ್ಲಿ ಇತರ ಇಷ್ಟ ದೇವರ ಕಡೆಗೆ ಇತರ ದೇವರ ಕಡೆಗೆ ಕಣ್ಣೆತ್ತಿಯೂ ನೋಡ್ತಾ ಇರಲಿಲ್ಲ ಅನ್ನೋ ಮಾತು ಬರುತ್ತಲ್ಲ, ಅದೇ ಒಂದು ಬಗೆಯ ನಿಂದೆ. ಶಿವದೇವರ ಮೆರವಣಿಗೆ ಏನಾದರೂ ಹೋಯಿತು ಅಂತ ಹೇಳಿದ್ರೆ ವಿಷ್ಣುದೇವರ ಭಕ್ತರು ಕಿಟಕಿ ಬಾಗಿಲು ಹಾಕೊಂಡು ಬಿಡತಕ್ಕಂತಹ ಉದಾಹರಣೆಗಳು ಬೇಕಾದಷ್ಟಿವೆ, ಕಣ್ಣಿಗೆ ಬೀಳಲೇಬಾರದು ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಗೆ ಬಗೆಯ ಚೆಲ್ಲಾಟಗಳೆಲ್ಲ ಇವೆ. ಇದೆಲ್ಲ ಹಾಸ್ಯಾಸ್ಪದವಾದವುಗಳು. ಆಧ್ಯಾತ್ಮಿಕ ಜೀವನದ ಯಾವ ಲಕ್ಷಣವನ್ನು ಇವು ತೋರಿಸುವುದಿಲ್ಲ. ಆಧ್ಯಾತ್ಮಿಕ ಜೀವನದ ಲಕ್ಷಣ ಯಾವುದು ಅಂತ ಹೇಳಿದ್ರೆ, ಒಬ್ಬನೇ ಪರಮಾತ್ಮ ಹಲವಾರು ರೂಪಗಳನ್ನು ತಾಳಿದ್ದಾನೆ, ನನ್ನ ಇಷ್ಟ ರೂಪ ಇದು, ನನ್ನ ಇಷ್ಟ ದೇವತೆ ಇದು, ಆದರೆ ಇತರ ದೇವತೆಗಳು ಕೂಡ ಸತ್ಯ, ಅವುಗಳಿಗೂ ಕೂಡ ನನ್ನ ನಮಸ್ಕಾರ, ನನ್ನ ಪೂಜ್ಯ ಬುದ್ಧಿ ಎಲ್ಲ ಸಲ್ಲುತ್ತವೆ ಅಲ್ಲಿಗೆ, ಆದರೆ ನನ್ನ ಇಷ್ಟ ದೇವರಲ್ಲಿ ನನಗೆ ಪ್ರೀತಿ. ಈ ಭಾವದಲ್ಲಿ ದೋಷ ಇಲ್ಲ. ಇದನ್ನು ಶ್ರೀರಾಮಕೃಷ್ಣರು ಸ್ಪಷ್ಟಪಡಿಸುವಂತಹ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರಿಂದ ಇತರ ಮತೀಯರ ಅಥವಾ ಇತರ ದೇವರ ಭಕ್ತರ ಕುರಿತಾದಂತಹ ನಿಂದೆ ಎಲ್ಲಿದೆಯೋ ಅದನ್ನು ಶ್ರೀರಾಮಕೃಷ್ಣ ಒಪ್ತಾ ಇರಲಿಲ್ಲ. ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತ್ವಿಚ್ಛಿತ್ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿಧಧಾಮ್ಯಹಂ ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತನಲ್ಲಿ. ಯಾರ್ಯಾರು ಭಗವಂತನ ಯಾವ್ಯಾವ ರೂಪವನ್ನೇ ಆರಾಧಿಸಲಿ, ಆಯಾಯ ರೂಪದಿಂದಲೇನೇನೆ ಅವರವರ ಶ್ರದ್ಧೆಯನ್ನು ಬಲಪಡಿಸಿ ವರವನ್ನು ಕೊಡತಕ್ಕಂಥವನು ನಾನೇ. ಯಾವುದೇ ಬಗೆಯ ದೇವತೆಯನ್ನೇ ಆರಾಧಿಸಲಿ, ಆ ದೇವತೆಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ಪರಮಾತ್ಮ ವಸ್ತು ಮಾತ್ರ ಒಂದೇ, ರೂಪ ಬೇರೆ ನಾಮ ಬೇರೆ ತತ್ವ ಒಂದೇ. ಆ ತತ್ವ ಸ್ವರೂಪಿಯಾದಂತಹ ನಾನು ಎಲ್ಲ ದೇವತೆಗಳ ಹಿನ್ನೆಲೆಯಲ್ಲಿಯೂ ಇದ್ದುಕೊಂಡು ಆಯಾಯ ದೇವತೆಗಳನ್ನು ಅರ್ಚಿಸತಕ್ಕಂತಹ ಭಕ್ತರ ಶ್ರದ್ಧೆಯನ್ನು ಆಯಾಯ ದೇವತೆಗಳಲ್ಲಿ ಬಲಪಡಿಸಿ ಅವರಿಗೆ ವರವನ್ನು ಗಳಿಸತಕ್ಕಂಥವನು ನಾನು ಅಂತ ಹೇಳ್ತಕ್ಕಂತ ಮಾತನ್ನ ಅವನು ಹೇಳಿದಾಗ, ಯಾವುದೇ ಬಗೆಯ ಭಿನ್ನಾಭಿಪ್ರಾಯಕ್ಕೆ ಆಗಲಿ, ಇತರ ಮತದ ತಿರಸ್ಕಾರಕ್ಕೆ ಆಗಲಿ, ದ್ವೇಷಕ್ಕೆ ಆಗಲಿ ಕಾರಣವೇ ಇಲ್ಲ. ಆದರೆ ಆ ಏಕನಿಷ್ಠೆ ಏಕನಿಷ್ಠೆ ಅಂತ ಹೇಳ್ತಕ್ಕಂತ ಒಂದು ಮಾತು ಈ ಬಗೆಯ ಒಂದು ಸಂಕುಚಿತ ಭಾವನೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದು ಕಾಲಕ್ರಮದಲ್ಲಿ ಸಾಧಕರಲ್ಲದ ಸಾಧಕರಿಂದ ಬೆಳೆದು ಬಂದಂತಹ ದುರ್ಗುಣ. ನಿಜವಾದ ಸಾಧಕರು ಈ ಬಗೆಯ ದುರ್ಬುದ್ಧಿಗೆ ಗುರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಸಾಧಕರೆಂಬ ಹೆಸರಿನ ಸಾಧಕರು, ಹೆಸರಿಗೆ ಮಾತ್ರ ಸಾಧಕರು. ನಾವೆಲ್ಲ ಈ ಮತದವರು, ನಾವೆಲ್ಲ ಈ ಪಂಥದವರು ಅಂತ ಹೇಳಿಕೊಂಡು ಬ್ಯಾಡ್ಜ್ ಇಟ್ಕೊಂಡು ನಾವು ಮಾತ್ರ ಒಂದು, ನೀವೆಲ್ಲ ಬೇರೆ ಅಂತ ಹೇಳ್ತಕ್ಕಂತಹ ಭಾವನೆಯನ್ನು ಬಲಪಡಿಸಿದರು. ಆ ರೀತಿಯಲ್ಲಿ ಈ ಭೇದ ಬುದ್ಧಿ ಹುಟ್ಟಿಕೊಂಡು ಅದು ಹೋಗೋದಿಲ್ಲ. ಯಾವ ದೇವರು ಬಂದರೂ ಕೂಡ ಅದನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ದೇವರೇ ಬಂದು ಆ ಮತಿಯವರಿಗೆ ಹೇಳಿದ್ರೆ ಆ ಭಕ್ತರು ಹೇಳ್ತಾರೆ, ಭಗವಂತ ನಿನಗೆ ಮತಿ ಇಲ್ಲ ಅಂತ. ನಾವು ನಿನ್ನ ಏಕದೃಷ್ಟಿಯಿಂದ ಪೂಜಿಸುವಾಗ ನೀನು ಅದನ್ನು ಅದೇ ಬಗೆಯಾಗಿ ಸ್ವೀಕರಿಸಬೇಕು, ನಾವು ಹೇಳಿದಾಗ ನೀ ಕೇಳಬೇಕು ಅಂತನ್ನು ಅಲ್ಲಿವರೆಗೆ ಸರ್ತಿ. ಆದ್ರಿಂದಲೇ ನೋಡಿ ಎಂತೆಂಥ ಅವತಾರ ಪುರುಷರು ಬಂದು ಧರ್ಮ ಸಂಸ್ಥಾಪನೆ ಮಾಡಿಕೊಟ್ಟರು ಕೂಡ ಗಲಾಟೆ ಗಜಿಬಿಜಿ ಗುಲ್ಲು ಆಂದೋಲನ ನಿಲ್ಲಲಿಲ್ಲ, ಹೋಗ್ತಾನೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇದು ಎಂದೆಂದಿಗೂ ಹೋಗ್ತಕ್ಕಂಥದ್ದಲ್ಲ. ಹಾಗಾದ್ರೆ ಏನ್ ಮಾಡೋದು ಅಂತ ಹೇಳಿದ್ರೆ, ಬಹುಮಟ್ಟಿಗೆ ಅದರ ಒಂದು ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಈ ರೀತಿಯಲ್ಲಿ ಉಪನ್ಯಾಸ ಮಾಡಿದಾಗ ಇಲ್ಲೆಲ್ಲ ಕೇಳಿದಂತಹ ವ್ಯಕ್ತಿಗಳು ಇದರ ಒಂದು ಸತ್ಯತೆಯನ್ನು ಅರಿತುಕೊಂಡು ಇಷ್ಟು ಜನರಾದರೂ ಗಲಾಟೆ ಮಾಡೋದು ನಿಲ್ಲಿಸ್ತಾರಲ್ಲ, ಹಾಗೆ ಇವರು ತಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಅದು ಹಾಗಲ್ಲ ಅಂತ ಕಣೋ ಹೀಗೆ ಓಹೋ ಹಾಗ ಅಂತ ಅವನು ಒಪ್ಪುವ ಸ್ಥಿತಿಗೆ ಬಂದು ಅಲ್ಲಿ ಒಂದಿಷ್ಟು ಗಲಾಟೆ ಕಡಿಮೆ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ಈ ಭಿನ್ನಾಭಿಪ್ರಾಯಗಳನ್ನ ಮೆಲ್ಲನೆ ಶಮನಗೊಳಿಸಬಹುದು, ಕಡಿಮೆ ಮಾಡಬಹುದು, ಹೋಗೋದಿಲ್ಲ ಮಾತ್ರ. ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ಈ ಜಾತಿ ಮತ, ಈ ಮತೀಯ ಭೇದ ಇವುಗಳೆಲ್ಲವೂ ಕೂಡ ಒಂದಾನೊಂದು ಕಾಲದಲ್ಲಿ ಅಧಿಕವಾಗುತ್ತವೆ, ಕೆಲವಾರು ಮಹಾಪುರುಷರ ಆಗಮನದಿಂದ ಅವುಗಳ ತೀವ್ರತೆ ಕಡಿಮೆಯಾಗುತ್ತವೆ, ಹೊರತು ಇಲ್ಲದಂತಾಗುವುದು ಅಂತಿಲ್ಲವೇ ಇಲ್ಲ ಅಂತ. ಈಗ ಜಾತಿ ಭೇದ ಅಂತ ಹೇಳ್ತಕ್ಕಂಥ ಅದೊಂದು ದೊಡ್ಡ ಸಮಸ್ಯೆಯಾಗಿ ನಿಂತಿದೆ. ಈ ಜಾತಿ ಭೇದವನ್ನು ಹೋಗಲಾಡಿಸೋದಕ್ಕೋಸ್ಕರ ಕೆಲವರು ಸೇರಿಕೊಂಡು ಪಣ ತೊಟ್ಟು ಅದನ್ನ ಪ್ರತಿಭಟಿಸ್ತಾ ಇದ್ದಾರೆ, ಸುಧಾರಣೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಜಾತಿ ಇಲ್ಲದ ಜಾತಿ ಅಂತ ಹೇಳ್ತಕ್ಕಂಥ ಒಂದು ಜಾತಿಯೇ ಉಂಟಾಗುತ್ತೆ ಅಂತ. ಜಾತಿ ಭೇದವನ್ನು ಹೋಗಲಾಡ್ತಕ್ಕಂಥವರು ಜಾತಿ ಅಂತ, ನೀವೇ ಬೇರೆ ನಾವು ಬೇರೆ ಅಂತನ್ನುವ ಭಾವನೆ ಈ ಭೇದ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನಲ್ಲೇ ಇರೋದ್ರಿಂದ ಇವುಗಳೆಲ್ಲ ಇರುತ್ತವೆ. ಆದರೆ ಅದರ ಉಲ್ಬಣಾವಸ್ಥೆಯನ್ನ ಕಡಿಮೆ ಮಾಡಬಹುದು, ಅದಾಗ್ತಾ ಇದೆ. ಇವತ್ತು ಒಂದು ವಿದ್ಯಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ಹೆಚ್ಚಿಕೊಂಡಿರೋದ್ರಿಂದ, ಮತ್ತು ರಾಜ್ಯಕ್ಕೂ ವಿಶೇಷವಾದಂತಹ ಸಂಬಂಧ, ರಾಷ್ಟ್ರಕ್ಕೂ ವಿಶೇಷವಾದಂತಹ ಸಂಬಂಧ, ಇವುಗಳೆಲ್ಲ ಬೆಳೆದು ಅಲ್ಲಿನ ಜನರು ಇಲ್ಲಿಗೆ, ಇಲ್ಲಿನ ಜನರು ಅಲ್ಲಿಗೆ ಹೋಗಿ ಬಂದು ಮಾಡುವುದರ ಮೂಲಕ ಎಷ್ಟೋ ಈ ಭಿನ್ನ ಅಭಿಪ್ರಾಯ ಅಂತ ಹೇಳ್ತಕ್ಕಂಥದ್ದು ಹೊರಟೋಗ್ಬಿಟ್ಟಿರುತ್ತೆ. ಶ್ರೀರಾಮಕೃಷ್ಣರು ಅಂಥದ್ದೊಂದನ್ನು ಗುರುತಿಸಿ ಹೇಳ್ತಾ ಇದ್ದಾರೆ. ಕೆಲವು ಪುಸ್ತಕಗಳಲ್ಲಿ ಈ ಬಗೆಯಾಗಿ ಬರೆದಿದೆ. ಅಲ್ಲಿ ಆ ಭೇದ ಬುದ್ಧಿಯನ್ನ ಮತ್ತು ನಿಂದೆ ಮಾಡತಕ್ಕಂತಹ ಬುದ್ಧಿಯನ್ನ ಕಾಣಿಸ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ. ಮಾರನೆಯ ಪ್ರಾತಃ ಕಾಲ ಪರಮಹಂಸರು ಮತ್ತು ಮಾಸ್ಟರ್ ಮಹಾಶಯ ಉದ್ಯಾನ ಪಥದಲ್ಲಿ ನಿಂತು ಮಾತುಕತೆ ಆಡ್ತಿದ್ದಾರೆ. ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ, ಹಾಗಾದ್ರೆ ನಾನು ಇಲ್ಲೇ ಬಂದು ಇದ್ದು ಬಿಡ್ತೇನೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಳ್ಳೇದು, ನೀವು ಇಲ್ಲಿಗೆ ಇಷ್ಟೊಂದಾಗಿ ಬರ್ತಾ ಇದ್ದೀರಲ್ಲ, ಇದರ ಅರ್ಥ ಏನು? ಜನರು ಸಾಧುಗಳನ್ನ ಎಲ್ಲೋ ಒಂದು ಸಲ ಬಂದು ನೋಡಿ ಹೋಗ್ತಾರೆ, ಆದರೆ ನೀವು ಇಲ್ಲಿಗೆ ಅಡಿಗಡಿಗೆ ಬರ್ತಾ ಇದ್ದೀರಲ್ಲ, ಇದರ ಮರ್ಮ ಏನು? ಸಾಧುಗಳು ಸಹವಾಸವನ್ನ ಎಷ್ಟು ಜನ ಮಾಡ್ತಾರೆ? ಕಡಿಮೆ ಜನ. ಅವರಲ್ಲೂ ಕೂಡ ಎಷ್ಟೋ ಜನ ಒಮ್ಮೆ ಅಥವಾ ಎರಡು ಸಲ ಬಂದು ನೋಡಿ ಸಾಕು, ಇನ್ನು ಹೆಚ್ಚು ಅಲ್ಲೇ ಇದ್ಬಿಟ್ರೆ ನಮಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅಂತ ಅವರಿಗೂ ಯೋಚನೆ ಬರಬಹುದು, ಅಥವಾ ಅವರ ಮನೆಯವರಿಗಾದ್ರೂ ಯೋಚನೆ ಬರಬಹುದು, ಇವರು ಹೀಗೆ ಸಾಧು ಸಹವಾಸ ಮಾಡ್ತಾ ಇತ್ತು ಅಂತಂದ್ರೆ ಕೊನೆಗೊಂದು ದಿವಸ ಸಾಧುವಾಗಿ ಹೊರಟೋಗ್ಬಿಡ್ತಾರೆ ಅಂತಿರ್ತಕ್ಕಂಥ ಕಾರಣದಿಂದ ಏನೇನೋ ಪ್ರಲೋಭನೆಗಳನ್ನು ಒಡ್ಡಿ ಮನೆಯಲ್ಲಿ ಇರುವಂತೆ ಮಾಡತಕ್ಕಂತಹ ಪ್ರಯತ್ನ. ಅಂತೂ ಸಾಧು ಸಹವಾಸವನ್ನ ಮತ್ತೆ ಮತ್ತೆ ಮಾಡತಕ್ಕಂತಹ ಅದಕ್ಕೆ ಏನ್ ಕಾರಣ ಇರಬಹುದು ಅಂತನ್ನೋದನ್ನ ಶ್ರೀರಾಮಕೃಷ್ಣ ಕೆದಕಿ ಕೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಸ್ವಯಂ ಸಾಧು, ಅವರ ದರ್ಶನಕ್ಕೆ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಮಾಸ್ಟರ್ ಮಹಾಶಯರೇ ಮೊದಲಾದವರು. ಅಷ್ಟೇ ಅಲ್ಲ, ಬಂದು ವಾರಗಟ್ಟಲೆ ಕೆಲವೊಮ್ಮೆ ಇರ್ತಾ ಇದ್ರು ದಕ್ಷಿಣೇಶ್ವರದಲ್ಲಿ. ಇದು ನೋಡಿ, ಆಲೋಚನೆ ಮಾಡಿ, ದಕ್ಷಿಣೇಶ್ವರದ ಅಲ್ಲಿ ಶ್ರೀರಾಮಕೃಷ್ಣಗಿರ್ತಕ್ಕಂಥದ್ದು ಒಂದು ಕೋಣೆ, ಏನೋ ದೊಡ್ಡ ಮನೆ ಇದೆಯಪ್ಪ, ಬಂದವರಿಗೆಲ್ಲ ಉಳ್ಕೊಳ್ಳೋದಕ್ಕಲ್ಲೇ ವ್ಯವಸ್ಥೆ ಆಗುತ್ತೆ, ಯಾವುದೇ ಬಗೆಯ ವ್ಯವಸ್ಥೆಯೂ ಇಲ್ಲ ಅಲ್ಲಿ. ಎಲ್ಲಂದ್ರೂ ಅಲ್ಲಿ ಮಲ್ಕೊಳ್ಬೇಕು, ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಏಳೋದಕ್ಕೆ ಸಿದ್ಧವಾಗಿರ್ಬೇಕು. ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿದ್ರು ಎಬ್ಬಿಸಿದ್ರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣಗೆ ನಿದ್ರೆಯೇ ಇಲ್ಲ. ಅಂದ್ರೆ ನಿದ್ರೆ ಬರೆದಿರ್ತಕ್ಕಂಥ ಒಂದು ಕಾಯಿಲೆ ಬಂದಿದೆ ಅಂತ ಅರ್ಥ ಅಲ್ಲ, ಆ ಸಮಾಧಿಯ ಆನಂದದಲ್ಲಿ ಅವ್ರಿಗಿರ್ತಕ್ಕಂಥವ್ರಾದ್ರಿಂದ ಅವರಿಗೆ ನಿದ್ರೆಯ ಅವಶ್ಯಕತೆಯೇ ಇಲ್ಲ. ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರು ಕೂಡ ಅದೊಂದು ಬಗೆಯ ಯೋಗ ನಿದ್ರೆ ಅಷ್ಟೇ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ಈ ಭಕ್ತಾದಿಗಳು ಕೂಡ 24 ಗಂಟೆ ಅವರ ಜೊತೆಯಲ್ಲೇ ಇರುವುದು ಅಂದ್ರೆ ಏನರ್ಥ? ಕೇವಲ ಅವರನ್ನು ನೋಡೋದಕ್ಕಾಗಿ, ಅವರೊಡನೆ ಮಾತನಾಡುವುದಕ್ಕಾಗಿ, ಅವರ ಮಾತುಗಳನ್ನು ಕೇಳೋದಕ್ಕಾಗಿ, ಅವರ ಸಮಾಧಿಯನ್ನ ನೋಡುವುದಕ್ಕಾಗಿ, ಅವರ ಆಗಾಗ ಭಾವೋನ್ಮತ್ತರಾಗಿ ನರ್ತನ ಮಾಡತಕ್ಕಂಥದ್ದನ್ನು ನೋಡೋದಕ್ಕಾಗಿ ಸದಾ ಅವರ ಜೊತೆಯಲ್ಲಿ ಇರತಕ್ಕಂಥವ್ರನ್ನ ಬಿಟ್ಟು ಒಂದು ಕ್ಷಣ ಇರ್ತಿರಲಿಲ್ಲ. ಸದಾ ಸುತ್ತಮುತ್ತ ಈ ಭಕ್ತ ವೃಂದ ವಾರಗಟ್ಟಲೆ. ಈ ರೀತಿಯಲ್ಲಿ ಆ ಸಾಧುವಿನೊಂದಿಗೆ ಸಹವಾಸವನ್ನು ಬಯಸಿ ಬಂದಿರಬೇಕಾದ್ರೆ ಇದರ ಮರ್ಮ ಏನು ಅಂತ ಕೇಳ್ತಾರೆ. ಮಾಸ್ಟರ್ ಮಹಾಶಯ ಸುಮ್ಮನೆ ನಿಂತಿದ್ದಾನೆ. ಪರಮಹಂಸರೇ ತಮ್ಮ ಪ್ರಶ್ನೆಗೆ ಉತ್ತರವನ್ನೇ ಎಳಿತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ನನ್ನ ಅಂತರಂಗಕ್ಕೆ ಸೇರಿದವನಲ್ಲದೆ ಹೋಗಿದ್ರೆ ಇಷ್ಟೊಂದಾಗಿ ಇಲ್ಲಿಗೆ ಬರ್ತಾ ಇದೆಯಾ? ಅಂತರಂಗದವರು ಅಂದ್ರೆ ಸಂಬಂಧಿಗಳು, ತಂದೆ ತಾಯಿ ಮಗು ಸಹೋದರಿಯರ ಹಾಗೆ ಸ್ವಂತದವರು, ಎಲ್ಲರನ್ನೂ ಹಾಗೆ ಅಂತ ಹೇಳೋದಿಲ್ಲ. ಹಾಗೆ ಮಾಡಿಬಿಟ್ರೆ ನೀವು ಮತ್ತೆ ಇಲ್ಲಿಗೆ ಬರ್ತೀರೇನು? ಹಾ, ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ ಜೊತೆಯಲ್ಲಿ, ಹೇಳ್ಬಿಟ್ರೆ ನಮ್ಮ ನಾಟಕ ನಡೆಯೋದಿಲ್ಲ. ಶುಕದೇವ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳೋದಿಕ್ಕೆ ಜನಕರಾಜನನ್ನು ಸಮೀಪಿಸಿದ. ಶ್ರೀರಾಮಕೃಷ್ಣ ಹೇಳ್ತಾರೆ, ಶುಕದೇವ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳೋದಿಕ್ಕೆ ಜನಕರಾಜನನ್ನು ಸಮೀಪಿಸಿದ. ಜನಕ ಆತನಿಗೆ ಹೇಳಿದ, ಮೊದಲು ಗುರುದಕ್ಷಿಣೆ ಕೊಟ್ಟುಬಿಡು, ಅಂತ. ಅದಕ್ಕೆ ಶುಕದೇವ ಹೇಳಿದ, ಉಪದೇಶ ಪಡೆಯದೆ ಗುರುದಕ್ಷಿಣೆ ಕೊಡುವ ಬಗೆ ಹೇಗೆ ಅಂತ. ಆಗ ಜನಕರಾಜ ನಗ್ತಾ ನಗ್ತಾ ಹೇಳ್ದ, ನಿನಗೆ ಬ್ರಹ್ಮಜ್ಞಾನ ದೊರೆತು ಬಿಟ್ಟಿದ್ದೆ ಆದ್ರೆ ಬಳಿಕ ನಿನ್ನಲ್ಲಿ ಗುರು ಶಿಷ್ಯ ಬೋಧೆ ಉಳಿಯುತ್ತೀಯೇ, ಅದಕ್ಕಾಗಿಯೇ ನಾನು ಮೊದಲೇ ಗುರುದಕ್ಷಿಣೆ ಕೇಳಿದ್ದು ಅಂತ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಎಲ್ಲ ರಹಸ್ಯವನ್ನು ಹೇಳಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಈ ಉದಾಹರಣೆ ಕೊಡ್ತಾರೆ. ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ಶುಕ ಮಹರ್ಷಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ವ್ಯಾಸ ಮಹರ್ಷಿಗಳ ಮಗ. ಸ್ವಯಂ ವ್ಯಾಸರು ಮಹರ್ಷಿಗಳೇ ಆಗಿದ್ದ ಪಕ್ಷದಲ್ಲೂ ಕೂಡ ತಮ್ಮ ಮಗನಿಗೆ ತಾವೇ ವಿದ್ಯಾಭ್ಯಾಸವನ್ನು ಕೊಡ್ದೇನೆ, ಬ್ರಹ್ಮಜ್ಞಾನದ ಬ್ರಹ್ಮ ವಿದ್ಯೆಯನ್ನು ಹೇಳಿಕೊಡ್ದೇನೆ, ಗುರುವಿನ ಬಳಿಗೆ ಕಳಿಸಿಕೊಡ್ತಾರೆ. ಯಾವ ಗುರು? ಜನಕ ಮಹಾರಾಜ. ರಾಜ ಯಾರು 24 ಗಂಟೆ ವ್ಯವಹಾರದಲ್ಲಿ ತೊಡಗಿರುತ್ತಾನೋ ಅಂತಹ ಒಬ್ಬ ಪ್ರಾಪಂಚಿಕ ರಾಜ. ಆದ್ರೆ ಅವನು ನಿಜವಾಗಿ ಪ್ರಾಪಂಚಿಕ ಅಲ್ಲ. ಅವನು ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಹೇಳೋದಿದ್ರೆ 12 ವರ್ಷ ಶೀರ್ಷಾಸನ ಮಾಡಿ ತಪಸ್ಸು ಮಾಡಿ ಆ ರಾಜರ್ಷಿ ಪದಕ್ಕೆ ಏರಿ ಆ ಬ್ರಹ್ಮಜ್ಞಾನವನ್ನು ಪಡೆದು ಆಮೇಲೆ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡ ಅಂತ. ಅಂಥವನ ಬಳಿಗೆ ವ್ಯಾಸ ತನ್ನ ಮಗನನ್ನು ಕಳಿಸಿಕೊಡ್ತಾನೆ ಶುಕ. ಆದರೆ ಜನಕ ಮಹಾರಾಜ ಏನ್ ಹೇಳ್ತಾ ಇದ್ದಾನೆ? ಮೊದಲೇ ದಕ್ಷಿಣೆ ಕೇಳ್ತಾ ಇದ್ದಾನೆ. ಗುರುಗಳು ದಕ್ಷಿಣೆ ಕೇಳಿದ್ರೆ ಬಹಳ ತಮಾಷೆ ಮಾಡೋದುಂಟು. ಗುರುಗಳು ಬರೀ ದಕ್ಷಿಣ ಕಡೆಗೆ ಗಮನ ಇಡ್ತಾರೆ, ಶಿಷ್ಯನ ಉನ್ನತಿ ಕಡೆ ಗಮನ ಇಡೋದಿಲ್ಲ ಅಂತ. ಅಂಥದ್ದು ಇದೆ, ಇಲ್ಲ ಅಂತಲ್ಲ. ಗುರು ಶಿಷ್ಯನ ಚಿತ್ತಾಪಹಾರಕನಾಗಬೇಕು, ಬದಲಾಗಿ ವಿತ್ತಾಪಹಾರಕನಾಗತಕ್ಕಂಥದ್ದು ಅಂತ ಸನ್ನಿವೇಶಗಳು ಇಲ್ಲ ಅಂತೇನಲ್ಲ. ಆದರೆ ಎಲ್ಲ ಗುರುಗಳು ಹಾಗೆಯೇ ಅಂತ ಒಂದೇ ತುಕಡಿಗೆ ಸೇರಿಸಬಾರದು. ಇಲ್ಲಿ ಜನಕರಾಜ ಆ ಶುಕನಿಂದ ದಕ್ಷಿಣೆಯನ್ನು ಕೇಳ್ತಾ ಇದ್ದಾನೆ. ಶುಕ ಯಾರೋ ಕಾಡಿನಿಂದ ಬರ್ತಾ ಇದ್ದಾನೆ, ಜನಕ ಯಾರೋ ಚಕ್ರವರ್ತಿ. ಆಲೋಚನೆ ಮಾಡಿ ನೋಡಿ, ಆಲೋಚನೆ ಮಾಡಿದ್ರೆ ಎಷ್ಟು ಮಜಾ ಇರುತ್ತೆ ಅದರಲ್ಲಿ. ಶುಕ ಬರ್ತಾ ಇದ್ದಾನೆ ಕಾಡಿನಿಂದ, ಅಲ್ಲೇನು ಸಂಪಾದನೆ ಇದೆ, ಅಲ್ಲೇನು ನಾಣ್ಯ ಇದೆ, ಹಣ ಕಾಸು ಏನೂ ಇಲ್ಲ. ಇವನು ಚಕ್ರವರ್ತಿ, ಎಲ್ಲ ಸಂಪತ್ತಿಗೂ ಅಧಿಪತಿ. ಶುಕನಿಗೆ ಎಷ್ಟು ಆಶ್ರಮಗಳನ್ನು ಬೇಕಾದರೂ ಕಟ್ಟಿಕೊಡಬಲ್ಲ ಈ ಜನಕ ಮಹರ್ಷಿ. ಅಂತಹದ್ರಲ್ಲಿ ದಕ್ಷಿಣೆ ಮೊದಲು ಕೊಡು ಅಂತ ಹೇಳ್ತಾ ಇದ್ದ. ಸಾಮಾನ್ಯವಾಗಿ ಮಂತ್ರ ದೀಕ್ಷೆ ಆದ ಮೇಲೆ ದಕ್ಷಿಣೆಯನ್ನು ಪಡೆಯುವಂತಹದ್ದು ಕ್ರಮ. ಸಹಜವಾಗಿ ಕೊಡೋದಿದ್ರೆ, ಆದರೆ ಇಲ್ಲಿ ಶುಕ ಮಹರ್ಷಿ ಅಂದ್ರೆ ಶುಕ, ಈಗ ಅವನು ದಕ್ಷಿಣ ಕೊಟ್ಟ ಅನ್ನೋ ನಂಬಿಕೆ ಇಲ್ಲ ಇವನಿಗೆ. ಯಾತಕ್ಕೆ ಕೊಟ್ಟ ಅನ್ನೋ ನಂಬಿಕೆ ಇಲ್ಲ ಅಂದ್ರೆ, ಶುಕ ಅಂತಹ ಪ್ರಥಮಾಧಿಕಾರಿ, ಅಂತಹ ಉತ್ತಮಾಧಿಕಾರಿ, ಅಂತಹ ಶ್ರೇಷ್ಠ ಅಧಿಕಾರಿ. ಯಾವುದಕ್ಕೆ? ಆಧ್ಯಾತ್ಮಿಕ ದೀಕ್ಷೆಯನ್ನ ಪಡೆಯುವುದಕ್ಕೆ. ಶುಕನಿಗೆ ತಾನು ಮಂತ್ರ ದೀಕ್ಷೆಯನ್ನು ಕೊಟ್ಟ ಮರುಕ್ಷಣಕ್ಕೆ ಅವನಲ್ಲಿ ಸಾಕ್ಷಾತ್ಕಾರ ಉದ್ಭವಿಸಿಬಿಡುತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಜನಕ ರಾಜರ್ಷಿಗೆ ಚೆನ್ನಾಗಿ ಗೊತ್ತಿತ್ತು. ಬೆಂಕಿ ಕಟ್ಟಿ ಕೀರದೆ ತಡ, ಒಂದೇ ಒಂದು ಸಲ ಕೀರಿದ ತಕ್ಷಣವೇ ಅಲ್ಲಿ ಬೆಂಕಿ ಉತ್ಪನ್ನವಾಗಬಹುದಾದಂತಹ ಸ್ಥಿತಿ ಅದು. ಎರಡನೇ ಸಲ, ಮೂರನೇ ಸಲ, ನಾಲ್ಕನೇ ಸಲ ಕೀರಿಯೂ ಕೂಡ ಕಡ್ಡಿ ಅಷ್ಟು ಮತ್ತೊಂದು ಕಡ್ಡಿ ತಂದುಕೊಳ್ತಕ್ಕಂತಹ ಸ್ಥಿತಿ ಅಲ್ಲ ಅದು. ಆದ್ರಿಂದ ಅವನಿಗೆ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ. ತತ್ವಮಸಿ ಅಂತ ಹೇಳಿದ ತಕ್ಷಣವೇ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂತಹ ಜ್ಞಾನೋದಯ ಆಗಿಬಿಡುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂತಹ ಜ್ಞಾನ, ನಾನು ಅದೇ ಬ್ರಹ್ಮನೇ ಆಗಿದ್ದೇನೆ ಅಂತ ಹೇಳ್ತಕ್ಕಂತಹ ಜ್ಞಾನ ಆದ ತಕ್ಷಣ ಯಾರು ಗುರು? ಶಿಷ್ಯ. ಎಲ್ಲವೂ ಅಖಂಡ ಸಚ್ಚಿದಾನಂದ, ಅಖಂಡಾಕಾರ ವೃತ್ತಿ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ತಾನೇ ತಾನಾಗಿರುವಾಗ ತಾನು ಇನ್ನೊಬ್ಬ ಅಂತ ಹೇಳ್ತಕ್ಕಂತಹ ಒಂದು ಭೇದವೇ ಅಲ್ಲಿ ಉಳಿದೇ ಇರುವಾಗ ದಕ್ಷಿಣೆಯಾಗಿ ಕೊಡೋದು. ಅದಕ್ಕೋಸ್ಕರ ಅವನು ಹಾಕಿ ಕೇಳ್ತಾ ಇದ್ದಾನೆ, ಹೋಗ್ಲಿ ಒಂದು ವೇಳೆ ಸಾಕ್ಷಾತ್ಕಾರ ಆಯಿತು, ಅದೇ ಅವನಿಗೆ ದಕ್ಷಿಣೆ ಅಲ್ವೇ? ಅದಕ್ಕಿಂತ ದೊಡ್ಡ ದಕ್ಷಿಣೆ ಯಾರಿಗೆ ಯಾತಕ್ಕೆ ಬೇಕು? ಶುಕ ಸ್ವಯಂ ಶುಕನೇ ಒಂದು ದಕ್ಷಿಣೆ ಈ ದೃಷ್ಟಿಯಿಂದ ತೆಗೆದುಕೊಂಡ್ರೆ. ಅಂತಹ ಶಿಷ್ಯ ಸಿಗೋದೇ ಪೂರ್ವಜನ್ಮದ ಪುಣ್ಯ. ಉತ್ತಮ ಮಟ್ಟದ ಶಿಷ್ಯ ದೊರಕುವುದೇ ಕಷ್ಟ. ಅಂತಹ ಶಿಷ್ಯ ಸಿಕ್ಕಿದನಲ್ಲ ಅಂತ ಹೇಳ್ತಕ್ಕಂಥ ಅಸಂತೃಪ್ತಿಯಿಂದ ನೀನು ದಕ್ಷಿಣ ಕೊಡು ಅಥವಾ ಬಿಡು, ಈ ನಮಸ್ಕಾರ ಮಾಡು ಅಥವಾ ಬಿಡು, ನಿನಗೆ ನಾನು ಮಂತ್ರ ದೀಕ್ಷೆ ಕೊಡ್ತೇನೆಯ ಅಂತ ಸಂತೋಷದಿಂದ ಕೊಡಬಹುದಲ್ಲ. ಆ ದಕ್ಷಿಣೆಯ ಅವಶ್ಯಕತೆ ಏನಿದೆ ಅಂತಂದ್ರೆ ಇಲ್ಲೇ ಬರತಕ್ಕಂಥದ್ದು ಸೂಕ್ಷ್ಮ ಆಧ್ಯಾತ್ಮಿಕ ರಹಸ್ಯ. ಆಧ್ಯಾತ್ಮಿಕ ರಹಸ್ಯ ಧರ್ಮ ಸೂಕ್ಷ್ಮ ಬರತಕ್ಕಂಥದ್ದು ಇಲ್ಲೇನೆ. ದಕ್ಷಿಣೆ ಅಂತ ಹೇಳತಕ್ಕಂಥದ್ದು ಗುರುವಿಗೆ ತಲುಪದೇ ಹೋಯಿತು ಅಂತ ಹೇಳಿದ್ರೆ ಆ ಶಿಷ್ಯ ಪಡೆದದ್ದು ವ್ಯರ್ಥವಾಗಿ ಬಿಡುತ್ತೆ. ಪಡೆದರೂ ವ್ಯರ್ಥವಾಗಿ ಬಿಡುತ್ತೆ, ಪಡೆದದ್ದು ವ್ಯರ್ಥವಾಗಿ ಬಿಡುತ್ತೆ. ಗುರುವಿನ ಕೃಪೆ, ಗುರುವಿನ ಕೃಪೆ ಅಂತ ಹೇಳಿದ್ರೆ ಅದೇನೆ ಕರ್ಣ. ಕರ್ಣ ವಿದ್ಯಾಭ್ಯಾಸವನ್ನು ಪಡೆದ, ಧನುರ್ವಿದ್ಯಾಭ್ಯಾಸ ಯಾವ ಗುರುವಿನಿಂದ? ಸಾಕ್ಷಾತ್ ಪರಶುರಾಮನಿಂದ. ಆದ್ರೇನಾಯ್ತು? ಸಕಾಲದಲ್ಲಿ ನಿನ್ನ ವಿದ್ಯೆ ನಿನಗೆ ಉಪಯೋಗಕ್ಕೆ ಬರದೇ ಹೋಗಲಿ ಅಂತ ಹೇಳತಕ್ಕಂತಹ ಮಾತು ಬಂತು ಅವನ ಬಾಯಿಂದ. ವಿದ್ಯೆ ನಷ್ಟ ಆಗೋದಂದ್ರೆ ಹೀಗೆ, ಗುರುವಿನ ಮುಖೇನ ಪಡೆದರೂ ಕೂಡ ವಿದ್ಯೆ ನಷ್ಟ ಆಗೋದಂದ್ರೆ ಹೀಗೇನೆ. ಆದ್ರಿಂದ ಸಿಕ್ಕಿದ ವಿದ್ಯೆ, ಪ್ರಾಪ್ತವಾದಂತಹ ವಿದ್ಯೆ ಅಂತ ಹೇಳತಕ್ಕಂಥದ್ದು ಕರಗತವಾಗದೇ ಹೋಗಬೇಕು ಅಂತಂದ್ರೆ ಗುರುವಿನ ಕೃಪೆ ಹೊರಟೋಗಿರ್ಬೇಕಲ್ಲಿ. ಆ ಗುರುವಿನ ಕೃಪೆ ಅಂತ ಹೇಳ್ತಕ್ಕಂಥದ್ದಾಗಬೇಕಾದ್ರೆ ಹಲವಾರು ಅಂಶಗಳು ಸೇರಿಕೊಳ್ಳಬೇಕಾಗುತ್ತೆ. ಶಿಷ್ಯ ವಿನಯವಂತನಾಗಿರಬೇಕಾಗುತ್ತದೆ, ವಿರಹಂಭಾವಿಯಾಗಿರಬೇಕಾಗುತ್ತದೆ, ಗುರು ಶುಶ್ರೂಷೆಯನ್ನು ಮಾಡಿಕೊಂಡಿರಬೇಕಾಗುತ್ತದೆ, ಗುರು ವಿಧೇಯತೆ ಇರಬೇಕಾಗುತ್ತದೆ, ಎಲ್ಲ ಸರಿ. ಇಲ್ಲಿ ಒಂದು ಹೊಸ ಅಂಶ ಯಾವುದು ಅಂತಂದ್ರೆ ದಕ್ಷಿಣೆ ಅಂತ ಹೇಳ್ತಕ್ಕಂಥದ್ದು ಆ ಗುರುವಿಗೆ ತಲುಪಿರಬೇಕಾಗುತ್ತೆ ಅಂತ. ಇಲ್ಲಿ ಒಂದು ಮಾತು ಇದು ಯಾವುದು, ಆ ದಕ್ಷಿಣೆ ಅಂತ ಹೇಳ್ತಕ್ಕಂಥದ್ದು ತಲುಪದೆ ಹೋಯಿತು ಅಂತ ಹೇಳಿದ್ರೆ ವಿದ್ಯೆ ದಕ್ಕುವುದಿಲ್ಲ. ದಕ್ಷಿಣೆ ಗುರುವಿಗೆ ತಲುಪದೆ ಹೋಯಿತು ಅಂತ ಹೇಳಿದ್ರೆ ವಿದ್ಯೆ ದಕ್ಕುವುದಿಲ್ಲ ಅಂತ ಅನ್ನೋದು ಒಂದು ಮಾತಾದ್ರೆ, ಇಲ್ಲಿ ಶ್ರೀರಾಮಕೃಷ್ಣರು ಈ ಒಂದು ಘಟನೆಯನ್ನು ಹೇಳಿದ ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲ ರಹಸ್ಯವನ್ನು ತಿಳಿದ ಬಳಿಕ ಅಲ್ಲಿ ಭೇದಭಾವ ಅಂತ ಹೇಳ್ತಕ್ಕಂಥ ಅದು ಉಳಿಯೋದಿಲ್ಲ, ಉಳಿದ ಯಾವ ಲೀಲೆಗಳು ನಡೆಯೋದಿಲ್ಲ ಅಂತ. ಶ್ರೀರಾಮಕೃಷ್ಣರು ಅದ್ಭುತವಾದಂತಹ ಒಂದು ಲೀಲೆಯನ್ನು ಹಮ್ಮಿಕೊಂಡಿದ್ದಾರೆ. ತನ್ನ ಮಡದಿ ಇಂದ ಆದಿಯಾಗಿ ಬರತಕ್ಕಂಥ ಶಿಷ್ಯರ ಆದಿಯಾಗಿ, ಅವರಿಗೆ ಬರತಕ್ಕಂಥ ಭಕ್ತರ ಆದಿಯಾಗಿ, ಅವರೆಲ್ಲರನ್ನೂ ಸೇರಿಸಿಕೊಂಡು ಅದ್ಭುತವಾದಂತಹ ಒಂದು ಲೀಲೆಯನ್ನ ಮಾಡಿ ತನ್ಮೂಲಕ ಜಗತ್ತಿಗೆ ಬಗೆ ಬಗೆಯಾದ ಉಪದೇಶಗಳನ್ನ, ಬೋಧನೆಗಳನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ ಕೊಡತಕ್ಕಂತಹ ಒಂದು ಯೋಜನೆಯನ್ನ ಹಾಕಿಕೊಂಡು ಬಂದವರು ಅವರು. ಈಗ ಮಾಸ್ಟರ್ ಮಾಷನಿಗೆಲ್ಲ ಹೇಳಿಬಿಡ್ತು ಅಂತ ಹೇಳಿದ್ರೆ ಹಾಗೇನೇನೆ, ನರೇಂದ್ರನಿಗೂ ಅದೇ ಮಾತನ್ನು ಹೇಳಿದ್ರು ಅವರು. ತತ್ಕಾಲಕ್ಕಿಷ್ಟೇ ಸಾಕು, ಬೀಗ ಮುದ್ರೆ ಹಾಕಿ ಇಡಲಾಗಿದೆ ನಿನ್ನ ಜ್ಞಾನಕ್ಕೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಆ ಬೀಗ ಮುದ್ರೆ ಹಾಕದೆ ಹೋಯ್ತು, ಅದು ತನ್ನ ಸ್ವರೂಪ ಪರಿಚಯ ಆಗಿಬಿಟ್ಟಿದ್ದೆ. ಅವನ ಶರೀರವನ್ನು ಬಿಟ್ಟು ಯಾವ ಒಂದು ಲೋಕ ಕಲ್ಯಾಣ ಕಾರ್ಯ ಅಂತ ಇರತಕ್ಕಂಥದ್ದು ಅವನ ಮುಂದೆ ಅವನಿಂದ ಸಾಧ್ಯವಾಗದೆ ಹೋಗಿಬಿಡುತ್ತೆ. ಯಾರಿಗೆ ತಾನೇ ಈ ಲೋಕದಲ್ಲಿ ಸೇವೆ ಮಾಡಬೇಕು ಅಂತ ಅನಿಸುತ್ತೆ? ಯಾವಾಗ ಆಧ್ಯಾತ್ಮಿಕ ಆನಂದದ ಸವಿ ಒಬ್ಬ ಮನುಷ್ಯನಿಗೆ ಅರಿವಿಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೋ ಆಗ ಯಾರಿಗೆ ತಾನೇ ಇಲ್ಲಿ ಸೇವೆ ಮಾಡಬೇಕು ಅಂತ ಇಷ್ಟ ಆಗುತ್ತೆ? ಏನಿದೆ ಇಲ್ಲಿ ಸೇವೆ ಮಾಡೋದಕ್ಕೆ? ಸೇವೆ ಮಾಡಿಸಿಕೊಂಡವರು ಎಲ್ಲಿರುತ್ತಾರೆ, ಸೇವೆ ಮಾಡಿದವರು ಎಲ್ಲಿರುತ್ತಾರೆ, ಮಾಡಿದ ಸೇವೆ ತಾನೇ ಎಲ್ಲಿರುತ್ತೆ? ನನಗಂತೂ ಈ ನಡುವೆ ನನ್ನ ಕಣ್ಣು ಮುಂದೆ ನಾಲ್ಕಾರು ಜನ ಹೀಗೆ ಬಂದ್ರು ಹಾಗೆ ಹೋದ್ರು ನೋಡ್ತಾ ಇರ್ತೇನೆ. ಹೀಗೆ ಬಂದ್ರು ಹಾಗೆ ಹೋದ್ರು ಅಂತ ಹೇಳಿದ ತಕ್ಷಣ ಇಡೀ ಜಗತ್ತಿನಲ್ಲೇ, ಜಗತ್ತಿಗೆ ಜಗತ್ತಿನಲ್ಲೇ ಜನ ಬಂದ್ರು ಹೋದ್ರು ಅಂತನ್ನೋದೆಲ್ಲ ಒಂಥರ ಗೋಚರವಾಗಿ ಈ ಒಂದು ಕ್ಷಣಿಕತೆ ಅಂತ ಹೇಳ್ತಕ್ಕಂತ ಅದು ಎಷ್ಟು ತೀವ್ರವಾಗಿದೆ ಅಂತನ್ನೋದೆಲ್ಲ ಗೊತ್ತಾಗುತ್ತೆ, ಮನಸ್ಸಿಗೆ ಭಾವನೆ ಬರುತ್ತೆ. ಕ್ಷಣಾರ್ಧದಲ್ಲಿ ಎಲ್ಲವೂ ಇಲ್ಲದಂತಾಗಿ ಬಿಡುತ್ತೆ. ಹೀಗೆ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಇದ್ದಂತೆ ನೋಡಿದ್ದೆಲ್ಲವೂ ಮಂಗಮಾಯ, ಯಾವುದೋ ಹೊಸದೊಂದು ಬಂದಾಯಿತು ಅಲ್ಲಿ. ಇಂತಹ ಒಂದು ಸ್ಥಿತಿ ಇಲ್ಲಿಯದು. ಮತ್ತು ಯಾವ ಜನರನ್ನೇ ನೀವು ಮಾತನಾಡಿಸಿ ಒಂದಷ್ಟು ಗೋಳು, ಎಂಥ ಗೋಳು, ಆ ಗೋಳಾದ್ರೂ ಏನಾದ್ರು ಅರ್ಥಪೂರ್ಣವಾದ ಗೋಳೆ, ನಿರರ್ಥಕವಾದಂತಹ ಅರ್ಥಶೂನ್ಯವಾದಂತಹ ಗೋಳು, ಅದನ್ನು ಯಾವ ಸಂಭ್ರಮಕ್ಕೆ ಅಂತ ಕೇಳಬೇಕು. ಭಗವನ್ ನಾಮ ಸಂಕೀರ್ತನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ, ಆ ಭಗವದ್ ಆನಂದವನ್ನು ತುಂಬಿಕೊಳ್ಳಿ, ಮಾವಿನ ಹಣ್ಣನ್ನು ತಿನ್ನಿ ಆನಂದವಾಗಿರಿ ಅಂತನ್ನುವ ಉಪದೇಶವನ್ನ ಸಾವಿರ ಸಲ ಮಾಡಿ ಅದೆಲ್ಲ ಸರಿ ಸ್ವಾಮೀಜಿ ಅಂತ ತಮ್ಮ ಗೋಳಿನ ರಾಶಿಯನ್ನ ನಮ್ಮ ಮುಂದೆ ಇಡೋದಕ್ಕೆ ಹೊರಟು ಬಿಡ್ತಾರೆ. ಹಾಗಿರುವಾಗ ನಾಮ ಸಂಕೀರ್ತನೆಯೇ ಆಗಲಿ, ಭಗವತ್ ಚಿಂತನೆಯೇ ಆಗಲಿ, ಧ್ಯಾನ ಜಪ ಸ್ಮರಣೆಗಳೇ ಆಗಲಿ ಎಲ್ಲಿ ನಿಲ್ಲುತ್ತವೆ? ಇದು ಮಾಡಬೇಕಾದ್ದು. ಅದು ಬಂತು ಅಂತ ಹೇಳಿದ್ರೆ ನಮಗೆ ಬಾಕಿ ಉಳಿದವರು ಯಾವುದೂ ಬೇಕಾಗುವುದಿಲ್ಲ. ಹಾಗೇನೇನೆ ಶ್ರೀರಾಮಕೃಷ್ಣರು ತಾವೇ ತಾವಾಗಿ ಆ ಮಾಸ್ಟರ್ ಮಹಾಶಯನಿಗೆ ಸತ್ಯವೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟಲ್ಲಿ ತಮ್ಮ ಲೀಲಾ ಕಾರ್ಯ ನಡೆಯುವುದಿಲ್ಲ. ಭಗವಂತ ಎಷ್ಟೇ ಈ ಜಗತ್ತು ಅನಿತ್ಯ, ಕ್ಷಣಿಕ, ಕ್ಷಣಭಂಗುರ, ಅಸುಖ, ಅಸುಖಕರ ಅಂತ ತಿಳ್ಕೊಂಡಿದ್ರು ಕೂಡ ಒಂದು ಲೀಲೆ ಅಂತ ಅವನು ಮಾಡಿ ಇಟ್ಕೊಂಡಿದ್ದಾನೆ. ಒಂದು ಆಗ್ಲೇಬೇಕು, ಅವನಿಗೆ ಇಲ್ದಿದ್ರೆ ಸಂತೋಷ ಆಗೋದಿಲ್ಲ. ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರೆ ತಾಯಿಗೆ ಸಂತೋಷ. ಹಾಗೇನೇ ಜಗತ್ತಿನ ಜನ ಬಗೆ ಬಗೆಯ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ಇದ್ರೆ ಅದನ್ನು ಕಂಡು ಭಗವಂತ ಸಂತೋಷ ಪಡ್ತಾನೆ. ಆದರೆ ತೀರ ಈ ಕಷ್ಟ ಪರಂಪರೆಗಳಲ್ಲಿ ಮುಳುಗಿ ಹೋಗೋದಕ್ಕೆ ಬಿಡೋದಿಲ್ಲ ಅವನು. ಮಧ್ಯೆ ಮಧ್ಯೆ ಬಂದು ತತ್ವವನ್ನು ಬೋಧಿಸಿ ಅವರೆಲ್ಲ ತನ್ನ ಕಡೆಗೆ ಬರುವಂತೆ ಮಾಡಿಕೊಡ್ತಾನೆ. ಅದನ್ನೇ ಲೀಲೆ ಲೀಲೆ ಅಂತ ಕರೆಯೋದು. ಹೀಗೆ ಆ ಲೀಲೆಗೋಸ್ಕರ ಬಂದವರಾದ್ರಿಂದ ಶ್ರೀರಾಮಕೃಷ್ಣರು ಎಲ್ಲ ರಹಸ್ಯವನ್ನು ಕೂಡ ಮಾಸ್ಟರ್ ಮಹಾಶಯನಿಗೆ ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ. ಇಷ್ಟು ಹೇಳಿದ್ದೆ. ಈಗ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ. ಈಗ ರಾತ್ರಿ ಚಂದ್ರೋದಯವಾಗಿದೆ. ಮಾಸ್ಟರ್ ಮಹಾಶಯ ಕಾಳಿ ದೇವಾಲಯದ ಉದ್ಯಾನ ಪಥದಲ್ಲಿ ಸುಮ್ಮನೆ ಅಡ್ಡಾಡುತ್ತಿದ್ದಾನೆ. ಪಥದ ಒಂದು ಕಡೆಯಲ್ಲಿ ಪರಮಹಂಸರ ಕೊಠಡಿ, ನಹಬತ್ ಖಾನೆ, ಬಕುಳ ವೃಕ್ಷದ ತೋಪು, ಪಂಚವಟಿ ಇವೆ. ಇನ್ನೊಂದು ಕಡೆಯಲ್ಲಿ ಭಾಗೀರಥಿ ಗಂಗಾ ಜ್ಯೋತ್ಸ್ರಾಮಯಿಯಾಗಿ ಹರಿಯುತ್ತಿದ್ದಾಳೆ ಅಂತ ಬರೀತಾನೆ. ಜ್ಯೋತ್ಸ್ರಾಮಯಿ ಅಂದ್ರೆ ತಿಂಗಳ ಪ್ರಕಾಶ, ಜ್ಯೋತ್ಸ್ನ ಅಂತಂದ್ರೆ ತಿಂಗಳ ಪ್ರಕಾಶ, ಅದು ಈ ಗಂಗೆಯಲ್ಲಿ ಪ್ರತಿಫಲಿತವಾಗ್ತಾ ಇದೆ. ಹಲವಾರು ಚಂದ್ರರು ಕಾಣಿಸ್ತಾ ಇದ್ದಾರೆ, ಆ ಅಲೆಗಳಲ್ಲಿ ಚಂದ್ರರು ಕಾಣಿಸ್ತಾ ಇದ್ದಾರೆ. ಅಂತಹ ಜ್ಯೋತ್ಸ್ನ ಮೈಯಾಗಿ ಗಂಗೆ ಹರಿತಾ ಇದ್ದಾಳೆ. ಈಗ ಮಾಸ್ಟರ್ ಮಾಷಿಯ ತನಗೆ ತಾನೇ ಹೇಳ್ಕೊಡ್ತಾ ಇದ್ದಾರೆ, ಏನು ನಿಜವಾಗಿಯೂ ಭಗವಂತನನ್ನ ದರ್ಶನ ಮಾಡಲು ಸಾಧ್ಯವೇ? ಪರಮಹಂಸರೇನೋ ಹೇಳುತ್ತಿದ್ದಾರೆ ಸಾಧ್ಯ ಅಂತ. ಅವರು ಹೇಳುತ್ತಿದ್ದಾರೆ ಏನಾದರೂ ಸ್ವಲ್ಪ ಸಾಧನೆಯನ್ನು ಮಾಡಿದ್ದೆ ಆದರೆ ಯಾರಾದರೂ ಬಂದು ಹೀಗೆ ಹೀಗೆ ಅಂತ ಹೇಳಿಕೊಟ್ಟು ಬಿಡುತ್ತಾರೆ ಎಂದು. ಎಂದರೆ ಸಾಧನೆಯ ವಿಷಯವಾಗಿ ಅವರು ಸ್ವಲ್ಪ ಹೇಳಿಕೊಟ್ಟಂತೆಯೇ ಆಯಿತು. ಒಳ್ಳೆಯದು, ನಾನೊಬ್ಬ ವಿವಾಹಿತ ಮನುಷ್ಯ, ಮಕ್ಕಳು ಮರಿ ಇವೆ, ಆದರೂ ನನಗೆ ಭಗವಂತನ ಸಾಕ್ಷಾತ್ಕಾರ ದೊರಕುವುದೇ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಂತೆ. ಹೀಗೆ ಮಾಸ್ಟರ್ ಸ್ವಲ್ಪ ಹೊತ್ತು ಆಲೋಚಿಸಿ ಮತ್ತೆ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ಖಂಡಿತ ಸಾಧ್ಯ, ಇಲ್ಲದಿದ್ರೆ ಪರಮಹಂಸರು ಹಾಗೆ ಹೇಳ್ತಿದ್ರೆ? ಭಗವಂತ ಕೃಪೆ ಮಾಡುವುದಾದ್ರೆ ಸಾಧ್ಯವಾಗದೆ ಏನು ಅಂತ. ಇವೆರಡು ಮಾತು ನೋಡಿ, ಶ್ರೀರಾಮಕೃಷ್ಣರ ದಿವ್ಯ ಸಂಪರ್ಕದಲ್ಲಿ ಇದ್ದುಕೊಂಡು ಶ್ರೀರಾಮಕೃಷ್ಣರ ಅದ್ಭುತವಾದಂತಹ ವಾಕ್ಯವನ್ನೆಲ್ಲ ಕೇಳಿಕೊಂಡು ಶ್ರೀರಾಮಕೃಷ್ಣ ದಿವ್ಯಾದ್ಭುತ ಅನುಭವಗಳನ್ನು ಕೂಡ ಪ್ರತ್ಯಕ್ಷವಾಗಿ ಕಂಡು ಅವರ ಬಳಿಯಲ್ಲೇ ಇದ್ದು ಕೂಡ ಇವನಲ್ಲಿ ಇವನೊಂದು ಸಂಶಯ ಕಾಡ್ತಾ ಇದೆ, ನಮ್ಮಂತಹ ಗೃಹಸ್ಥರಿಗೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವೇ ಅಂತ. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಅವನ ಮನದೊಳಗಡೆಯೇ ಅನಿಸ್ತಾ ಇದೆ ಸಾಧ್ಯ ಅಂತ. ಇದು ಶ್ರೀರಾಮಕೃಷ್ಣರ ಪ್ರಚೋದನೆ ಅಂತ ತಿಳಿದುಕೊಳ್ಳಬಹುದು. ಮತ್ತು ಶ್ರೀರಾಮಕೃಷ್ಣರ ಸತ್ ಸಂಪರ್ಕದಿಂದ ಅವನಲ್ಲಿ ಉಂಟಾದಂತಹ ಒಂದು ದೃಢ ಚಿತ್ತ ಅಂತ ಕೂಡ ತೆಗೆದುಕೊಳ್ಳಬಹುದು. ಖಂಡಿತ ಸಾಧ್ಯ ಅಂತ ಒಪ್ಪಿಕೊಳ್ತಾನೆ. ಯಾತಕ್ಕೆ ಸಾಧ್ಯ, ಹೇಗೆ ಸಾಧ್ಯ ಅಂತಂದ್ರೆ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಶ್ರೀರಾಮಕೃಷ್ಣ ಹೇಳಿದ ಮೇಲೆ ಅದು ಸಾಧ್ಯವಾಗಲೇಬೇಕು ಅಂತ ಒಂದು ವಿಚಾರ. ಇನ್ನೊಂದು ವಿಚಾರ ಹೇಳಿಬಿಟ್ಟ ಜೊತೆಲೇನಲ್ಲಿ, ಭಗವಂತ ಕೃಪೆ ಮಾಡುವುದಾದರೆ ಸಾಧ್ಯವಾಗದೆ ಏನು ಅಂತ. ಎಂಥ ಗೃಹಸ್ಥನೇ ಆಗಿರಲಿ ಅವನು, ಎಷ್ಟೆಷ್ಟು ತಾಪತ್ರಿಗಳಿಂದ ಕೂಡಿದಂತಹ ಗೃಹಸ್ಥನೇ ಆಗಿರಲಿ ಅವನು, ಅವನ ಮೇಲೆ ಭಗವಂತ ಏನಾದರೂ ಕೃಪೆ ಮಾಡಿದ ಅಂತ ಹೇಳಿದ್ರೆ, ಅಂತಹ ತಾಪತ್ರಯಗಳ ನಡುವೆಯೂ ಕೂಡ ಅವನ ಮನಸ್ಸು ಅಂತ ಹೇಳತಕ್ಕಂತಹದ್ದು ತನ್ನ ಕಡೆಗೆ ಹರಿಯುವಂತೆ ಮಾಡಿ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ತನ್ನ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಅರ್ಹತೆಗಳನ್ನು ಒದಗಿಸಿಕೊಟ್ಟು ಅದನ್ನ ತಾಮೇಲೆ ದರ್ಶನವನ್ನು ಕೂಡ ಕೊಡ್ತಾನೆ. ಇದಕ್ಕೆ ಶ್ರೀರಾಮಕೃಷ್ಣ ಹೇಳಿದಂತಹ ಒಂದು ಅದ್ಭುತವಾದಂತಹ ಉದಾಹರಣೆ ಇದೆ. ಮಹಾರಾಜ ಯಾವನಾದರೂ ಒಬ್ಬ ಪ್ರಜೆಯ ಮೇಲೆ ಬಡ ಬಡ ಬಡ ಅತ್ಯಂತ ಸಾಮಾನ್ಯ ಪ್ರಜೆಯ ಮೇಲೆ ಅನುಗ್ರಹ ಮಾಡಿದ ಅಂತ ಹೇಳಿದ್ರೆ, ಅವನ ಮೇಲೆಯೇ ಮಹಾರಾಜನ ಕೃಪೆ ಆಯಿತು ಅಂತ ಹೇಳಿದ್ರೆ ಏನ್ ಮಾಡ್ತಾನಂತೆ, ತಕ್ಷಣ ತನ್ನ ಸಿಬ್ಬಂದಿಗಳನ್ನು ಕಳಿಸಿ ಆ ಬಡವನ ಮನೆಯನ್ನ ಶುಚಿಗೊಳಿಸಿ ಓರಣಗೊಳಿಸಿ ಅಲಂಕೃತಗೊಳಿಸಿ ಒಂದು ಸಿಂಹಾಸನವನ್ನು ಇಟ್ಟು ಅಕ್ಕಪಕ್ಕದಲ್ಲಿ ರಾಜನ ಪರಿವಾರದವರು ಕೂಡ ಕುಳಿತುಕೊಳ್ಳೋದಿಕ್ಕೆ ಬೇಕಾದಂತಹ ಆಸನಗಳನ್ನ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಬಳಿಕ ಮಹಾರಾಜ ರಾಜಗಾಂಭೀರ್ಯದಿಂದ ಆ ಬಡವನ ಮನೆಗೆ ಹೋಗ್ತಾನಂತೆ. ಹೋಗಿಬಿಟ್ಟು ಕುಳಿತು ಆ ಬಡವನಿಗೆ ಕಣ್ತುಂಬ ದರ್ಶನವನ್ನು ಕೊಟ್ಟು ಅವನೊಂದಿಗೆ ಮಾತನಾಡಿ ಅವನನ್ನು ಸಂತುಷ್ಟಗೊಳಿಸಿ ವಾಪಸ್ ಬರ್ತಾನಂತೆ. ಆ ಬಡವ ತಾನೇ ತಾನಾಗಿ ಏನಾದರೂ ಆ ರಾಜನನ್ನ ಮಹಾರಾಜನನ್ನ ಕರೆದಿದ್ರೆ ಅವನು ಬರೋದುಂಟೆ? ಒಂದು ವೇಳೆ ಬಂದರೂ ಕೂಡ ಅವನನ್ನ ರಾಜೋಚಿತವಾಗಿ ಉಪಚಾರ ಮಾಡೋದಕ್ಕೆ ಸಾಧ್ಯವಿತ್ತೆ? ಸಾಧ್ಯವೇ ಇಲ್ಲ. ರಾಜ ಬರುವ ಪ್ರಶ್ನೆಯೇ ಇಲ್ಲ ಅಲ್ಲಿ. ಯಾಕೆಂದ್ರೆ ತನ್ನನ್ನು ನಿಭಾಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಅದು ರಾಜನಿಗೆ ಗೊತ್ತಿರುತ್ತೆ. ಆದರೆ ರಾಜನೇ ಕೃಪೆ ಮಾಡಿದ್ರೆ ಎಂಥ ವ್ಯವಸ್ಥೆ ಮಾಡ್ತಾನೆ? ಈ ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು. ಹಾಗೆ ಗೃಹಸ್ಥ ಅಂತ ಹೇಳಿದ್ರೆ ಒಬ್ಬ ಬಡವ, ಆಧ್ಯಾತ್ಮಿಕವಾಗಿ ಒಬ್ಬ ಬಡವ, ಯಾವುದೇ ಬಗೆಯಿಂದಲೂ ಕೂಡ ತೀವ್ರವಾದ ಸಾಧನೆಯನ್ನು ಮಾಡಲಾರದ ನಿಶಕ್ತ ಅಂತ ಹೇಳ್ಬಹುದು. ಆದರೆ ಭಗವಂತ ಕೃಪೆ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಶಕ್ತಿಯನ್ನು ಕೊಡ್ತಾನೆ, ಅರ್ಹತೆಯನ್ನು ಕೊಡ್ತಾನೆ, ಮನಶುದ್ಧಿಯನ್ನು ಕೊಡ್ತಾನೆ, ನಿಷ್ಠೆಯನ್ನು ಕೊಡ್ತಾನೆ, ಅವನನ್ನ ಸಾಧನೋನ್ಮುಖನನ್ನಾಗಿ ಮಾಡ್ತಾನೆ. ಒಂದು ದಿನ ಭಗವಂತ ಬಂದು ತೃಪ್ತಿ ಆಯಿತು, ಸಂತೋಷ ಆಯಿತು, ಬಂದಿದ್ದೇನೆ ಈಗ ನೋಡು ಅನ್ನೋ ಮಾತನ್ನ ಇಲ್ಲಿ ಮಾಸ್ಟರ್ ಮಹರ್ಷಿಯ ಶ್ರೀರಾಮಕೃಷ್ಣರ ಮಾತಿನ ಆಧಾರದ ಮೇಲೆ ಒಪ್ಪಿಕೊಳ್ತಾ ಇದ್ದಾನೆ. ಬಳಿಕ ಹೇಳ್ತಾ ಇದ್ದಾನೆ, ತನ್ನಷ್ಟಾನೆ, ನನ್ನ ಸುತ್ತ ಈ ಜಗತ್ತು ಇದೆ, ಸೂರ್ಯ ಚಂದ್ರ ನಕ್ಷತ್ರ ಜೀವ ಚತುರ್ವಿಂಶತಿ ತತ್ವ ಇವುಗಳಿಂದ ಕೂಡಿದೆ ಈ ಜಗತ್ತು. ಇವೆಲ್ಲ ಬಂದ ಬಗೆ ಹೇಗೆ? ಇವುಗಳ ಸೃಷ್ಟಿಕರ್ತ ಯಾರು? ನನಗೂ ಆತನಿಗೂ ಈ ಸಂಬಂಧ ಏನು? ಇವನ್ನೆಲ್ಲ ಅರಿಯದೆ ಹೋದರೆ ಜೀವನ ಬರೀ ವ್ಯರ್ಥ. ಈಗ ಮಾಸ್ಟರ್ ಮಾಸ್ಟರ್ ತಲೆಯೊಳಗೆ ಬಂದದ್ದು ಈ ಮಾತು. ಸುತ್ತಮುತ್ತ ಇರತಕ್ಕಂಥ ವಿಶಾಲ ವಿಶ್ವವನ್ನು ನೋಡ್ತಾನೆ. ಸೂರ್ಯ ಚಂದ್ರ ನಕ್ಷತ್ರ ಜೀವ ಚತುರ್ವಿಂಶತಿ ತತ್ವ ಪಂಚಮಹಾಭೂತಗಳು ಇವುಗಳನ್ನೆಲ್ಲ ನೋಡ್ತಾನೆ ಏಕಕಾಲದಲ್ಲಿ. ಏನು ಅದ್ಭುತ ಇವೆಲ್ಲ! ಒಂದು ಸಮುದ್ರದ ಮುಂದೆ ನಿಂತು ನೋಡ್ಬೇಕು ನಾವು, ಅದು ಕೂಡ ಕನ್ಯಾಕುಮಾರಿಯಲ್ಲಿ ಹೋಗಿ ನಿಂತು ಆ ಮೂರು ಸಮುದ್ರಗಳು ಸೇರಿರ್ತಕ್ಕಂತಹ ಜಾಗವನ್ನು ನೋಡ್ಬೇಕು ನಾವು. ಪ್ರಕೃತಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪರಮಾದ್ಭುತ ಅಂತ ಒಂದು ಅನುಭವಕ್ಕೆ ಬರುತ್ತೆ. ಹಾಗೆ ಅಲ್ಲೇ ಮೇಲೆ ಯಾವುದೇ ಬಗೆಯ ಅಡೆತಡೆಗಳು ಇಲ್ಲದೇನೆ ಹರಡಿಕೊಂಡಿರತಕ್ಕಂಥ ವಿಶಾಲ ಗಗನವನ್ನು ನೋಡಬೇಕು. ಹಾಗೇನೇನೆ ಹಿಮಾಲಯಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಅತ್ಯಂತ ಉತ್ತುಂಗ ಶಿಖರಗಳನ್ನು ನೋಡಬೇಕು, ಅತ್ಯಂತ ಸುಂದರವಾದಂತಹ ವನರಾಜಿಗಳನ್ನು ನೋಡಬೇಕು. ಹೀಗೆ ಪಂಚ ಮಹಾಭೂತಗಳನ್ನು ಅಗ್ನಿ ಧಗಧಗಿಸಿ ಉಯಿರ್ತಕ್ಕಂತಹ ಒಂದು ಅಗ್ನಿಯನ್ನು ಕೂಡ ನೋಡಬೇಕು. ಕಾಳ್ಗಿಚ್ಚು ಹೊತ್ತುಕೊಂಡಾಗ ಅದನ್ನು ನೋಡಬೇಕು. ಬಿರುಗಾಳಿ ಸುಂಟರಗಾಳಿ ಇವುಗಳೆಲ್ಲ ಬೀಸುವಾಗ ಕಿಟಕಿ ಗಾಜಿನ ಕಿಟಕಿಯನ್ನು ಮುಚ್ಚಿಕೊಂಡಾದರೂ ಕೂಡ ನೋಡಬೇಕು. ಅದನ್ನು ನೋಡದೇ ಇರಬಾರದು. ಹೀಗೆ ಪಂಚಮಹಾಭೂತಗಳನ್ನು ಕೂಡ ದರ್ಶಿಸಬೇಕು. ಆಕಾಶದಲ್ಲಿ ಇರತಕ್ಕ ಮಿನುಗತಕ್ಕಂತಹ ನಕ್ಷತ್ರಗಳನ್ನು ನೋಡಬೇಕು. ಸೂರ್ಯ ಚಂದ್ರ ಆದಿಗಳು ನಿರಂತರವಾಗಿ ಯಾವುದೇ ಬಗೆಯ ಆಧಾರವೂ ಇಲ್ಲದೆ ತಮಪಾಡಿಗೆ ತಾವು ನಿಯತವಾಗಿ ಚಲಿಸತಕ್ಕಂತಹದ್ದನ್ನ ಗಮನಿಸಬೇಕು, ಗುರುತಿಸಬೇಕು, ಭಾವಿಸಬೇಕು. ಆಗ ಇಂಥ ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡಿದಂತಹ ಆ ಭಗವಂತ ಕರ್ತೃ ಯಾರಿರ್ಬೋದಪ್ಪ, ಅವನಿಗೂ ನಮಗೂ ಏನಾದರೂ ಸಂಬಂಧ ಇದೆಯೇ ಅಂತ ಹೇಳ್ತಕ್ಕಂಥ ಈ ಭಾವನೆ ಎಲ್ಲ ಬರೋದಕ್ಕೆ ಸಾಧ್ಯ ಇದೆ. ಮಾಸ್ಟರ್ ಮಾಷನಿಗೆ ಆ ಭಾವನೆ ಬಂದಿದೆ ನೋಡಿ. ಇದನ್ನೆಲ್ಲ ಅರಿಯಬೇಕು ಅಂತ ಕೊನೆಯದಾಗಿ ಇನ್ನೊಂದು ಭಾವನೆ. ಈ ಸೃಷ್ಟಿಯ ಎಲ್ಲ ನಿಯಮವನ್ನು ಕೂಡ, ಅದರ ಹಿನ್ನೆಲೆಯಲ್ಲಿರತಕ್ಕಂಥ ಆ ಪರಮಾತ್ಮ ತತ್ವವನ್ನು ಕೂಡ ಅರಿಯಬೇಕು. ಅರಿಯದೇ ಹೋದರೆ ಜೀವನ ವ್ಯರ್ಥ ಅಂತನ್ನುವ ಸ್ಥಿತಿಗೆ ಬರ್ತಾನೆ. ಎಂಥ ಅದ್ಭುತವಾದಂತಹ ಒಂದು ಬಯಕೆ ಅವನದ್ದು. ಕಂಡದ್ದನ್ನ ಇನ್ನು ಹೊಸದಾಗಿ ಅರಿಯುವಂತಹದ್ದೇನಿದೆ? ಆದರೆ ಹೃದಯದಿಂದ ಅರಿಯುವಂತಹದ್ದು, ಅನುಭವಕ್ಕೆ ತಂದುಕೊಳ್ಳುವಂತಹದ್ದು ಅದು ಬೇರೆ. ಸುಮ್ಮನೆ ಕಣ್ಣಾರೆ ಕಾಣೋದೇ ಬೇರೆ, ಕಿವಿಯಾರೆ ಕೇಳೋದೇ ಬೇರೆ, ಹೃದಯದಿಂದ ಅನುಭವಿಸುವುದೇ ಬೇರೆ. ದೇವರಿದ್ದಾನೆ, ಎಲ್ಲ ನೋಡಿಕೊಳ್ತಾನೆ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾ ಇದ್ದಾನೆ ಅಂತನ್ನೋದನ್ನ ಸುಮ್ಮನೆ ಅರಿತುಕೊಳ್ಳೋದೇ ಬೇರೆ, ಕೇಳಿ ತಿಳ್ಕೊಳ್ಳೋದೇ ಬೇರೆ, ಪುಸ್ತಕ ಓದಿ ತಿಳ್ಕೊಳ್ಳೋದೇ ಬೇರೆ. ಆದರೆ ಭಗವಂತನ ನಿರಂತರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಅವನ ಕೃಪೆಯನ್ನು ಪಡೆದು ಅವನನ್ನ ಹೃದಯದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾದ ಅದರ ಕಥೆಯೇ ಬೇರೆ. ಇದನ್ನು ಹೇಳ್ತಾ ಇದ್ದಾನೆ ಮಾಸ ಮಾಷಿಯ. ಬಳಿಕ ಮುಂದುವರಿಸ್ತಾನೆ, ಪರಮಾಂಸರು ಪುರುಷ ಶ್ರೇಷ್ಠರೇ ಸರಿ, ನನ್ನ ಇಡೀ ಜೀವನದಲ್ಲಿ ಇದುವರೆಗೆ ಇಂಥ ಮಹಾಪುರುಷರನ್ನ ನಾನು ಕಂಡಿಲ್ಲ. ಇವರು ನಿಸ್ಸಂದೇಹವಾಗಿ ಭಗವಂತನ ದರ್ಶನ ಪಡೆದಿದ್ದಾರೆ, ಇಲ್ಲದಿದ್ದರೆ ತಾಯಿ ತಾಯಿ ಅಂತ ಸಂಬೋಧಿಸ್ತಾ ಹಗಲು ಇರುಳು ಮಾತನಾಡ್ತಾ ಇದ್ದಾರಲ್ಲ ಮತ್ತೆ ಯಾರೊಡನೆ? ಇಲ್ಲದಿದ್ದರೆ ಇವರಿಗೆ ಭಗವಂತನಲ್ಲಿ ಪ್ರೀತಿ ಇಷ್ಟೊಂದು ಉಂಟಾಗ್ತಾ ಇತ್ತೆ? ಭಗವಂತನಲ್ಲಿನ ಇವರ ಪ್ರೀತಿ ಅಷ್ಟೊಂದು ಮಹತ್ತಾದದ್ದು ಅದೆಷ್ಟು ಅಂದ್ರೆ, ಇವರು ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಡ್ತಾರೆ, ಸಮಾಧಿಸ್ಥರಾಗಿ ಜಡವತ್ವಿನಂತಾಗಿ ಬಿಡ್ತಾರೆ, ಇನ್ನು ಕೆಲವು ವೇಳೆ ಪ್ರೇಮೋನ್ಮತ್ತರಾಗಿ ನಗುತ್ತಾರೆ, ಅಳುತ್ತಾರೆ, ಕುಣಿತಾರೆ, ಹಾಡ್ತಾರೆ ಅಂತ ಈಗ ಶ್ರೀರಾಮಕೃಷ್ಣರ ಮೇಲೆ ಅವನ ಮನಸ್ಸನ್ನು ಹರಿಸ್ತಾ ಇದ್ದಾನೆ. ಶ್ರೀರಾಮಕೃಷ್ಣರ ದಿವ್ಯಾದ್ಭುತವಾದಂತಹ ವ್ಯಕ್ತಿತ್ವವನ್ನ ತನ್ನ ಮನಪಟಲದ ಮೇಲೆ ತಂದುಕೊಳ್ತಾ ಇದ್ದಾನೆ. ಅವರ ಸಾಕ್ಷಾತ್ಕಾರದ ಅನುಭವವನ್ನ ಭಾವಿಸಿ ತಾನು ಅನುಭವಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಎಷ್ಟೋ ಸಲ ನನಗನ್ನಿಸ್ತದೆ ಶ್ರೀರಾಮಕೃಷ್ಣರ ಆ ನಾಲ್ಕು ಸಂಪುಟಗಳು, ನಾಲ್ಕನೇದು ಬರ್ತಾ ಇದೆ ಈಗ, ನಾಲ್ಕು ಸಂಪುಟಗಳಲ್ಲಿ ಸುದೀರ್ಘವಾಗಿ ಹಲವಾರು ಅಂಶಗಳು ಘಟನೆಗಳು ಬರ್ತಾ ಇವೆ. ಹಾಗೇನೇ ಈ ವಚನವೇದ ಎರಡು ಗ್ರಂಥಗಳಲ್ಲಿ ಹಲವಾರು ಸನ್ನಿವೇಶಗಳು ಬರ್ತಾ ಇವೆ. ಇವುಗಳೆಲ್ಲ ಶಬ್ದರೂಪದಿಂದ ಎಷ್ಟು ವ್ಯಕ್ತವಾಗಿಯೋ ಅದು ಕೇವಲ 100 to 20 ಮಾತ್ರ. ಉಳಿದ 80 ನಾವು ನಮ್ಮ ಭಾವರಾಜ್ಯದಲ್ಲಿ ಭಾವಿಸಿ ನೋಡಬೇಕೇ ವಿನಃ ಅದನ್ನ ಅಕ್ಷರಗಳಿಂದ ಬರೆದು ಶಬ್ದಗಳಿಂದ ಬರೆದು ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಈಗ ಮಾಗೀಗಿತಾನೆ ಮಾಸ್ಟರ್ ಮಹರ್ಷಿಯ ಶ್ರೀರಾಮಕೃಷ್ಣ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ತನ್ನ ಬಗೆಗಳಿಂದ ಭಾವಿಸಿ ನೋಡಿದ, ಈ ರೀತಿಯಲ್ಲಿ ನಾವು ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಪ್ರೇಮಮಯವಾದಂತಹ ವ್ಯಕ್ತಿತ್ವವನ್ನು ಕರುಣಾಮಯವಾದಂತಹ ವ್ಯಕ್ತಿತ್ವವನ್ನು ಭಾವಿಸಿ ಭಾವಿಸಿ ತನ್ನ ಮೂಲಕ ಅವರು ಆಡ್ತಕ್ಕಂತಹ ಪ್ರತಿಯೊಂದು ಮಾತಿನ ಹಿನ್ನೆಲೆಯನ್ನು ಭಾವಿಸಿ ಭಾವಿಸಿ ಅಲ್ಲಿ ಉಂಟಾಗಬಹುದಾಗಿದ್ದಂತಹ ಉಂಟಾಗಿದ್ದಂತಹ ಪರಿಸರವನ್ನು, ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಭಾವಿಸಿ ಬಯಗಣ್ಣಿನಿಂದ ಭಾವಿಸಿ ಅನುಭವಿಸುವಂತಹ ಕಾರ್ಯ ನಮ್ಮ ಮುಂದೆ ಇದೆ. ಅಂತೂ ಮಾಸ್ಟರ್ ಮಹಾಶಯ ಹೇಳುವ ಹಾಗೆ ಇಂತಹ ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡಿದಂತಹ ಆ ಸೃಷ್ಟಿಕರ್ತನನ್ನ ಅರಿಯದೆ ಹೋದರೆ, ಅನುಭವಿಸದೆ ಹೋದರೆ ಏನು ಪ್ರಯೋಜನ? ಆದ್ರಿಂದ ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕು? ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು. ನನ್ನ ಹೃದಯ ಪದುಮ ನಿನ್ನ ಚರಣ ಪದುಮ ಕರ್ಪಿತ, ನನ್ನ ಹೃದಯ ಪದುಮ ನಿನ್ನ ಚರಣ ಪದುಮ ಕರ್ಪಿತ, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು. ನೀನೇ ನನ್ನ ಪರಮ ಬಂಧು ಚರಮ ಗತಿಯು ನೀ ಪ್ರಭು, ಪರಮ ಬಂಧು ಚರಮ ಗತಿಯು ನೀ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು, ದರ್ಶನ ನೀಡು ಹೇ ಪ್ರಭು. ಈ ಹಾಡಿನ ಮೂಲಕ ಇಂದಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಪರಮ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ, ಕಸ್ಮಿನ್ ಸ್ತುಸ್ತೇ ಜಗತ್ತುಸ್ತಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.